ಅವನಂತೂ ಹೃದ್ಗತಗಳನ್ನು ಸಹ ಬಲ್ಲವನಾಗಿರುತ್ತಾನೆ. ಸೃಷ್ಟಿಸಿದವನು ಅರಿಯದಿರುವನೇ, ವಸ್ತುತಃ ಅವನು ಅತ್ಯಂತ ಸೂಕ್ಷ್ಮಜ್ಞನು ವಿವರಪೂರ್ಣನೂ ಆಗಿರುತ್ತಾನೆ. هو الذي جعل لكم الأرض ذلولا فامشوا في مناكبها وكلوا من رزقه وإليه النشور. ನಿಮಗಾಗಿ ಭೂಮಿಯನ್ನು ಅಧೀನಗೊಳಿಸಿದವನು ಅವನೇ, ಅದರ ಎದೆಯ ಮೇಲೆ ನಡೆದಾಡಿರಿ ಮತ್ತು ಅಲ್ಲಾಹನ ಅನ್ನವನ್ನು ಉಣ್ಣಿರಿ, ನಿಮಗೆ ಪುನಃ ಜೀವಂತರಾಗಿ ಅವನ ಬಳಿಗೆ ಹೋಗಲಿಕ್ಕಿದೆ. أأمنتم من في السماء يخسف بكم الأرض فإذا هي تمور. ಆಕಾಶದಲ್ಲಿರುವವನು ನಿಮ್ಮನ್ನು ನೆಲದಲ್ಲಿ ಹೊಗೆದು ಬಿಡುವ ಹಾಗೂ ಈ ಭೂಮಿಯು ಹಠಾತ್ತನೆ ನಡುಗಲಾರಂಭಿಸುವ ಕುರಿತು ನೀವು ನಿರ್ಭೀತರಾಗಿರುವಿರಾ? أم أمنتم من في السماء أن يرسل عليكم حاصبا فستعلمون كيف نذير. ಆಕಾಶದಲ್ಲಿರುವಾತನು ನಿಮ್ಮ ಮೇಲೆ ಕಲ್ಲಿನ ಮಳೆ ಸುರಿಸುವಂತಹ ಗಾಳಿಯನ್ನು ಬೀಸಿಬಿಡುವ ಕುರಿತು ನೀವು ನಿರ್ಭೀತರಾಗಿರುವಿರಾ? ನನ್ನ ಎಚ್ಚರಿಕೆ ಹೇಗಿರುತ್ತದೆ ಎಂಬುದು ಆಗ ನಿಮಗೆ ತಿಳಿದು ಬರುವುದು. ولقد كذب الذين من قبلهم فكيف كان نكير. ಇವರಿಗಿಂತ ಮುಂಚೆ ಗತಿಸಿ ಹೋದವರು ಸುಳ್ಳಾಗಿಸಿದ್ದರು, ನನ್ನ ಹಿಡಿತವು ಎಷ್ಟು ಬಿಗಿಯಾಗಿತ್ತು ಎಂಬುದನ್ನು ನೋಡಿಕೊಳ್ಳಿರಿ. ಅವಲಂ ಯರೌ ಇಲ ಅತ್ತೈರ್ ಫೌಕಹುಂ ಸಾಫಾತಿ ವಯಕ್ಬಿದ್ ಮಾ ಯುಮ್ಸಿಕುಹುನ್ನ ಇಲ್ಲಾ ಅರ್-ರಹ್ಮಾನ್ ಇನ್ನಹು ಬಿಕುಲ್ಲಿ ಶೈಇನ್ ಬಸೀರ್. ಇವರು ತಮ್ಮ ಮೇಲೆ ಹಾರಾಡುತ್ತಿರುವ ಪಕ್ಷಿಗಳು ರೆಕ್ಕೆ ಬಿಚ್ಚುವುದನ್ನು ಮಡಚಿಕೊಳ್ಳುವುದನ್ನು ನೋಡುತ್ತಿಲ್ಲವೇ? ಪರಮ ದಯಾಮಯನ ಹೊರತು ಅವುಗಳನ್ನು ಆಧರಿಸಿಕೊಂಡಿರುವವರು ಬೇರಾರೂ ಇಲ್ಲ. ಅವನೇ ಪ್ರತಿಯೊಂದು ವಸ್ತುವಿನ ವೀಕ್ಷಕನಾಗಿದ್ದಾನೆ. ಅಮ್ಮನ್ ಹಾದಲ್ ಲದಿ ಹುವ ಜುಂದುಲ್ ಲಕುಂ ಯನ್ಸುರುಕುಂ ಮಿನ್ ದೂನಿರ್ ರಹ್ಮಾನ್ ಇನಿಲ್ ಕಾಫಿರೂನ ಇಲ್ಲಾ ಫಿ ಗುರೂರ್. ಪರಮ ದಯಾಮಯನ ವಿರುದ್ಧ ನಿಮಗೆ ಸಹಾಯ ಮಾಡಬಲ್ಲಂತಹ ಸೈನ್ಯವಾದರೂ ನಿಮ್ಮ ಬಳಿ ಯಾವುದಿದೆ? ವಾಸ್ತವದಲ್ಲಿ ಈ ಸತ್ಯ ನಿಷೇಧಿಗಳು ಮೋಸಕ್ಕೊಳಗಾಗಿದ್ದಾರೆ. ಅಮ್ಮನ್ ಹಾದಲ್ಲದಿ ಯರ್ಜುಕುಕುಂ ಇನ್ ಅಮ್ಸಕ ರಿಜ್ಕಹ್ ಬಲ್ ಲಜ್ಜು ಫಿ ಉತೂವಿನ್ ವನುಫೂರ್. ಅಥವಾ ಪರಮ ದಯಾಮಯನು ತನ್ನ ಜೀವನಾಧಾರಗಳನ್ನು ತಡೆಹಿಡಿದರೆ ನಿಮಗೆ ಜೀವನಾಧಾರ ನೀಡಬಲ್ಲವನು ಯಾರಿದ್ದಾನೆಂದು ಹೇಳಿರಿ. ವಾಸ್ತವದಲ್ಲಿ ಇವರು ವಿದ್ರೋಹದಲ್ಲಿಯೂ ಸತ್ಯದಿಂದ ನುಣುಚಿಕೊಳ್ಳುವುದರಲ್ಲಿಯೂ ಹಠಮಾರಿಗಳಾಗಿದ್ದಾರೆ. ಅಫಮನ್ ಯಂಶಿ ಮುಕಿಬ್ಬನ್ ಅಲಾ ವಜ್ಹಿಹಿ ಅಹ್ದಾ ಅಮ್ಮನ್ ಯಂಶಿ ಸವಿಯ್ಯಾ ಅಹ್ದಾ ಅಮ್ಮನ್ ಯಂಶಿ ಸವಿಯ್ಯನ್ ಅಲಾ ಸಿರಾತಿನ್ ಮುಸ್ತಕೀಮ್. ಅಧೋಮುಖಿಯಾಗಿ ನಡೆಯುತ್ತಿರುವವನು ಹೆಚ್ಚು ಸನ್ಮಾರ್ಗ ಪಡೆಯುವನೋ ಅಥವಾ ತಲೆ ಎತ್ತಿ ನೇರವಾಗಿ ಒಂದು ಸಮತಟ್ಟಾದ ಮಾರ್ಗದಲ್ಲಿ ನಡೆಯುವವನೋ ಎಂದು ಯೋಚಿಸಿರಿ. ಕುಲ್ ಹುವಲ್ಲದಿ ಅನ್ಶಅಕುಂ ವಜಅಲ ಲಕುಮುಸ್ ಸಮ್ಅ ವಲ್ ಅಬ್ಸಾರ ವಲ್ ಅಫ್ಇದಾ ಕಲೀಲಂ ಮಾ ತಶ್ಕುರೂನ್. ನಿಮ್ಮನ್ನು ಸೃಷ್ಟಿಸಿದವನು, ನಿಮಗೆ ಶ್ರವಣ ಹಾಗೂ ದೃಷ್ಟಿಯನ್ನು ನೀಡಿದವನು ಮತ್ತು ಚಿಂತಿಸುವ ಮನಸ್ಸುಗಳನ್ನು ನೀಡಿದವನು ಅಲ್ಲಾಹನೇ, ಆದರೆ ನೀವು ಅತ್ಯಲ್ಪವೇ ಕೃತಜ್ಞತೆ ಸಲ್ಲಿಸುತ್ತೀರಿ ಎಂದು ಇವರೊಡನೆ ಹೇಳಿರಿ. ಕುಲ್ ಹುವಲ್ಲದಿ ದರಅಕುಂ ಫಿಲ್ ಅರ್ದ್ ವಇಲೈಹಿ ತುಹ್ಷರೂನ್. ನಿಮ್ಮನ್ನು ಭೂಮಿಯ ಮೇಲೆ ಹಬ್ಬಿಸಿದವನು ಅಲ್ಲಾಹನೇ, ಮತ್ತು ಅವನ ಕಡೆಗೆ ನೀವು ಒಟ್ಟುಗೂಡಿಸಲ್ಪಡುವಿರೆಂದು ಇವರೊಡನೆ ಹೇಳಿರಿ. ವಯಕೂಲೂನ ಮತಾ ಹಾದಲ್ ವಅದ್ ಇನ್ ಕುಂತುಂ ಸಾದಿಕೀನ್. ನೀವು ಸತ್ಯವಂತರಾಗಿದ್ದರೆ ಈ ವಾಗ್ದಾನವು ಪೂರ್ತಿಗೊಳ್ಳುವುದು ಯಾವಾಗ ಎಂದು ಇವರು ಕೇಳುತ್ತಾರೆ. ಕುಲ್ ಇನ್ನಮಲ್ ಇಲ್ಮು ಇಂದಲ್ಲಾಹ್ ವಇನ್ನಮಾ ಅನ ನಜೀರುಂ ಮುಬೀನ್. ಅದರ ಜ್ಞಾನ ಅಲ್ಲಾಹನಿಗಿದೆ, ನಾನಂತೂ ಕೇವಲ ಸ್ಪಷ್ಟವಾದ ಎಚ್ಚರಿಕೆ ನೀಡುವವನಾಗಿದ್ದೇನೆ ಎಂದು ಹೇಳಿರಿ. فَلَمَّا رَأَوْهُ زُلْفَةً سِيئَتْ وُجُوهُ الَّذِينَ كَفَرُوا وَقِيلَ هَذَا الَّذِي كُنْتُمْ بِهِ تَدَّعُونَ. ಮುಂದೆ ಅದು ಸಮೀಪವಾಗಿರುವುದನ್ನು ಇವರು ಕಂಡಾಗ ನಿರಾಕರಣೆ ಮಾಡಿದ್ದ ಎಲ್ಲ ಜನರ ಮುಖಗಳು ವಿಕಾರಗೊಳ್ಳುವು. ಮತ್ತು ಆಗ ಅವರೊಡನೆ, ನೀವು ಆಗ್ರಹಿಸುತ್ತಿದ್ದ ವಸ್ತು ಇದುವೇ ಆಗಿದೆ ಎಂದು ಹೇಳಲಾಗುವುದು. قل أرأيتم إن أهلكني الله ومن معي أو رحمنا فمن يجير الكافرين من عذاب أليم. ಅಲ್ಲಾಹನು ನನ್ನನ್ನು ನನ್ನ ಸಂಗಾತಿಗಳನ್ನು ನಾಶಗೊಳಿಸಲಿ ಅಥವಾ ನಮ್ಮ ಮೇಲೆ ಕೃಪೆ ತೋರಲಿ, ಸತ್ಯ ನಿಷೇಧಿಗಳನ್ನು ವೇದನಾಯುಕ್ತ ಯಾತನೆಯಿಂದ ರಕ್ಷಿಸುವವರಾರು ಎಂಬ ಕುರಿತು ನೀವೆಂದಾದರೂ ಯೋಚಿಸಿದ್ದೀರಾ ಎಂದು ಇವರೊಡನೆ ಕೇಳಿರಿ. ಕುಲ್ ಹುವರ್ ರಹ್ಮಾನು ಆಮನ್ನಾ ಬಿಹಿ ವಅಲೈಹಿ ತವಕ್ಕಲ್ನಾ ಫಸತಅಲಮೂನ ಮನ್ ಹುವ ಫೀ ಧಲಾಲಿನ್ ಮುಬೀನ್. ಅವನು ಮಹಾಕರುಣಾನಿಧಿ, ನಾವು ಅವನ ಮೇಲೆಯೇ ವಿಶ್ವಾಸವಿರಿಸಿದ್ದೇವೆ ಮತ್ತು ಅವನ ಮೇಲೆಯೇ ಭರವಸೆಯನ್ನಿರಿಸಿದ್ದೇವೆ. ಸುವ್ಯಕ್ತವಾದ ಪಥಭ್ರಷ್ಟತೆಯಲ್ಲಿ ಬಿದ್ದಿರುವವನು ಯಾರೆಂದು ಸದ್ಯದಲ್ಲೇ ನಿಮಗೆ ತಿಳಿದು ಬರುವುದು ಎಂದು ಇವರೊಡನೆ ಹೇಳಿರಿ. ಕುಲ್ ಅರಾಯಿತುಮ್ ಇನ್ ಅಸ್ಬಹ ಮಾಉಕುಮ್ ಗೌರಾ ಫಮನ್ ಯಾತೀಕುಮ್ ಬಿಮಾಇನ್ ಮಾಇನ್. ನಿಮ್ಮ ಬಾವಿಗಳ ನೀರು ನೆಲದೊಳಕ್ಕೆ ಇಂಗಿ ಹೋದರೆ ಆ ನೀರಿನ ಹರಿಯುವ ಚಿಲುಮೆಗಳನ್ನು ನಿಮಗೆ ಪುನಃ ಹೊರತಂದು ಕೊಡುವವರು ಯಾರೆಂದು ನೀವು ಯೋಚಿಸಿದ್ದೀರಾ ಎಂದು ಇವರೊಡನೆ ಕೇಳಿರಿ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ನೂನ್ ವಲ್ ಕಲಮಿ ವಮಾ ಯಸ್ತುರೂನ್. ನೂನ್, ಲೇಖನಿಯ ಹಾಗೂ ಲೇಖಕರು ಬರೆಯುತ್ತಿರುವುದರಾಣೆ. ನಿಮ್ಮ ಪ್ರಭುವಿನ ಅನುಗ್ರಹದಿಂದ ನೀವು ಹುಚ್ಚರಲ್ಲ. ಮತ್ತು ಖಂಡಿತವಾಗಿಯೂ ನಿಮಗಾಗಿ ಎಂದಿಗೂ ಮುಗಿದು ಹೋಗದಂತಹ ಸತ್ಫಲವಿದೆ. ಮತ್ತು ನಿಶ್ಚಯವಾಗಿಯೂ ನೀವು ಚಾರಿತ್ರ್ಯದ ಅತ್ಯುನ್ನತ ಮಟ್ಟದಲ್ಲಿದ್ದೀರಿ. ಸದ್ಯದಲ್ಲೇ ನೀವು ನೋಡಿಕೊಳ್ಳುವಿರಿ ಮತ್ತು ಅವರೂ ಕಂಡುಕೊಳ್ಳುವರು. ನಿಮ್ಮ ಪೈಕಿ ಯಾರು ಮತಿಭ್ರಾಂತಿಗೆ ಒಳಗಾದವರು ಎಂಬುದನ್ನು. ನಿಮ್ಮ ಪ್ರಭುವು ಅವನ ಮಾರ್ಗದಿಂದ ಭ್ರಷ್ಟರಾದವರು ಯಾರೆಂಬುದನ್ನು ಚೆನ್ನಾಗಿ ಅರಿತಿರುತ್ತಾನೆ ಮತ್ತು ಸನ್ಮಾರ್ಗದಲ್ಲಿರುವವನನ್ನು ಬಲ್ಲವನಾಗಿದ್ದಾನೆ. ಆದುದರಿಂದ ನೀವು ಈ ಸುಳ್ಳಾಗಿಸುವವರ ಒತ್ತಡಕ್ಕೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ. ನೀವು ಸ್ವಲ್ಪ ಮಣಿದರೆ ತಾವು ಮಣಿಯುವೆವೆಂದು ಇವರು ಇಚ್ಛಿಸುತ್ತಾರೆ. ಅತ್ಯಧಿಕ ಆಣೆ ಹಾಕುವ ನೀಚ ವ್ಯಕ್ತಿಗೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ. ಅವನು ಮೂದಲಿಸುತ್ತಾನೆ, ಚಾಡಿ ಹೇಳುತ್ತಾ ತಿರುಗುತ್ತಾನೆ. ಸತ್ಕಾರ್ಯಗಳನ್ನು ಮಾಡದಂತೆ ತಡೆಯುತ್ತಾನೆ, ಅಕ್ರಮ ಅತಿರೇಕಗಳಲ್ಲಿ ಮಿತಿಮೀರುವವನಾಗಿದ್ದಾನೆ. ಮಹಾ ದುಷ್ಕರ್ಮಿಯಾಗಿದ್ದಾನೆ, ಪೀಡಕನಾಗಿದ್ದಾನೆ ಮತ್ತು ಇದೆಲ್ಲದರ ಜೊತೆಗೆ ಕುಲಗೆಟ್ಟವನೂ ಆಗಿದ್ದಾನೆ. ಅವನು ಬಹಳಷ್ಟು ಸಂಪತ್ತು ಮತ್ತು ಸಂತಾನ ಉಳ್ಳವನೆಂಬ ನೆಲೆಯಲ್ಲಿ ಹೀಗಾಗಿದ್ದಾನೆ. ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಕೇಳಿಸಿದಾಗ ಇವೆಲ್ಲ ಗತಕಾಲದ ಕಟ್ಟು ಕತೆಗಳು ಎಂದು ಹೇಳುತ್ತಾನೆ. ಶೀಘ್ರವೇ ನಾವು ಅವನ ಸೊಂಡಿಲಿನ ಮೇಲೆ ಬರೆ ಎಳೆಯಲಿದ್ದೇವೆ. بَلَوْنَاهُمْ كَمَا بَلَوْنَا أَصْحَابَ الْجَنَّةِ إِذْ أَقْسَمُوا لَيَصْرِمُنَّهَا مُصْبِحِينَ. ನಾವು ಒಂದು ತೋಟದ ಮಾಲಕರನ್ನು ಪರೀಕ್ಷೆಗೆ ಗುರಿಪಡಿಸಿದ್ದಂತೆಯೇ ಮಕ್ಕಾ ನಿವಾಸಿಗಳನ್ನು ಪರೀಕ್ಷೆಗೊಳಪಡಿಸಿರುತ್ತೇವೆ. ಖಂಡಿತವಾಗಿಯೂ ನುಸುಕಿನಲ್ಲಿ ನಾವು ನಮ್ಮ ತೋಟದ ಫಲಗಳನ್ನು ಕೊಯ್ಯುವೆವು ಎಂದು ಅವರು ಆಣೆ ಹಾಕುವಾಗ ಮತ್ತು ಅವರು ಯಾವುದೇ ವಿನಾಯತಿ ಮಾಡಿರಲಿಲ್ಲ. ಸತಾಫಿಪುಂ ರಬ್ಬಿಕ ವಹುಂ ನಾಯಿಮೂನ್. ಇರುಳಲ್ಲಿ ಅವರು ನಿದ್ರಿಸುತ್ತಿದ್ದಾಗ ನಿಮ್ಮ ಪ್ರಭುವಿನ ಕಡೆಯಿಂದ ಆ ತೋಟಕ್ಕೆ ವಿಪತ್ತೊಂದು ಎರಗಿತು. ಮತ್ತು ಅದರ ಅವಸ್ಥೆಯು ಕೊಯ್ದ ಬೆಳೆಯಂತಾಗಿ ಬಿಟ್ಟಿತು. ಮುಂಜಾನೆ ಅವರು ಪರಸ್ಪರರನ್ನು ಕೂಗಿದರು, ಫಲಗಳನ್ನು ಕೊಯ್ಯಬೇಕಿದ್ದರೆ ನಸುಕಿನಲ್ಲೇ ನಿಮ್ಮ ಹೊಲಗಳ ಕಡೆಗೆ ಹೊರಡಿರಿ ಎಂದರು. ಹೀಗೆ ಅವರು ಹೊರಟರು ಮತ್ತು ಅವರು ಪರಸ್ಪರರೊಡನೆ ಪಿಸುಗುಟ್ಟುತ್ತಲಿದ್ದರು. ಇಂದು ಬಡವನಾರೂ ನಿಮ್ಮ ತೋಟದೊಳಗೆ ಬಾರದಂತೆ ನೋಡಿಕೊಳ್ಳಬೇಕೆಂದು. ಏನೂ ಕೊಡಬಾರದೆಂದು ನಿರ್ಧರಿಸಿಕೊಂಡು ಫಲ ಕೊಯ್ಯಲು ತಾವು ಶಕ್ತರೆಂಬಂತೆ ನಸುಕಿನಲ್ಲೇ ಲಘುಬಗೆಯಿಂದ ಅಲ್ಲಿಗೆ ಹೋದರು. ಆದರೆ ತೋಟವನ್ನು ಕಂಡಾಗ ಹೇಳತೊಡಗಿದರು, ನಾವು ದಾರಿ ತಪ್ಪಿದ್ದೇವೆ. ಅಲ್ಲ, ನಿಜವಾಗಿ ನಾವು ವಂಚಿತರಾಗಿ ಬಿಟ್ಟಿದ್ದೇವೆ. ಅವರ ಪೈಕಿ ಉತ್ತಮನಾಗಿದ್ದವನು, ನೀವು ಅಲ್ಲಾಹನನ್ನು ಸ್ತುತಿಸುವುದಿಲ್ಲವೇಕೆ ಎಂದು ನಾನು ನಿಮ್ಮೊಡನೆ ಹೇಳಿರಲಿಲ್ಲವೇ ಎಂದನು. ಆಗ ಅವರು, ನಮ್ಮ ಪ್ರಭು ಪರಮಪಾವನನು, ನಿಜಕ್ಕೂ ನಾವು ಅಕ್ರಮಿಗಳಾಗಿದ್ದೆವು ಎಂದರು. ತರುವಾಯ ಅವರಲ್ಲಿ ಪ್ರತಿಯೊಬ್ಬನು ಇನ್ನೊಬ್ಬನನ್ನು ತೆಗಳತೊಡಗಿದನು. قالوا يا ويلنا إنا كنا طاغين. ಕೊನೆಗೆ ಅವರು, ಅಯ್ಯೋ ನಮ್ಮ ಪಾಡು, ನಿಜಕ್ಕೂ ನಾವು ವಿದ್ರೋಹಿಗಳಾಗಿ ಬಿಟ್ಟಿದ್ದೆವು. عسى ربنا أن يبدلنا خيرا منها إنا إلى ربنا راغبون. ನಮ್ಮ ಪ್ರಭು ಇದಕ್ಕೆ ಬದಲಾಗಿ ಇದಕ್ಕಿಂತಲೂ ಉತ್ತಮ ತೋಟ ದಯಪಾಲಿಸಲು ಬಹುದು, ನಾವು ನಮ್ಮ ಪ್ರಭುವಿನ ಕಡೆಗೆ ಮರಳುತ್ತೇವೆ ಎಂದರು. ಯಾತನೆಯು ಹೀಗಿರುತ್ತದೆ ಮತ್ತು ಪರಲೋಕದ ಯಾತನೆಯಂತೂ ಇದಕ್ಕಿಂತಲೂ ದೊಡ್ಡದಾಗಿದೆ. ಇದನ್ನು ಇವರು ತಿಳಿದಿರುತ್ತಿದ್ದರೆ. ಖಂಡಿತವಾಗಿಯೂ ದೇವಭಯವುಳ್ಳವರಿಗಾಗಿ ಅವರ ಪ್ರಭುವಿನ ಬಳಿ ಅನುಗ್ರಹಗಳು ತುಂಬಿರುವ ಸ್ವರ್ಗೋದ್ಯಾನಗಳಿವೆ. ನಾವು ಆಜ್ಞಾಪಾಲಕರ ಸ್ಥಿತಿಯನ್ನು ಅಪರಾಧಿಗಳಂತೆ ಮಾಡಿಬಿಡಬೇಕೆ? ನಿಮಗೇನಾಗಿದೆ? ನೀವು ಅದೆಂತಹ ತೀರ್ಮಾನ ಮಾಡುತ್ತಿರುವಿರಿ? ಅಮ್ಲಕುಂ ಕಿತಾಬುನ್ ಫೀಹಿ ತದ್ರುಸೂನ್ ಇನ್ನ ಲಕುಂ ಫೀಹಿ ಲಮಾ ತಖಯ್ಯರೂನ್. ನೀವು ಏನನ್ನು ಮೆಚ್ಚುತ್ತೀರೋ ಅದುವೇ ನಿಮಗಲ್ಲಿ ಖಂಡಿತ ಸಿಗುವುದೆಂದು ನೀವು ಓದುವಂತಹ ಗ್ರಂಥವೇನಾದರೂ ನಿಮ್ಮ ಬಳಿಯಿದೆಯೇ? ಅಮ್ಲಕುಂ ಐಮಾನುನ್ ಅಲೈನಾ ಬಾಲಿಗತುನ್ ಇಲಾ ಯೌಮಿಲ್ ಕಿಯಾಮತಿ ಇನ್ನ ಲಕುಂ ಲಮಾ ತಹ್ಕುಮೂನ್. ಅಥವಾ ನೀವೇನು ಅಪ್ಪಣೆ ಮಾಡುವಿರೋ ಅದುವೇ ನಿಮಗೆ ಸಿಗುವುದೆಂದು ಪುನರುತ್ಥಾನದವರೆಗಾಗಿ ನಿಮ್ಮೊಂದಿಗೆ ಮಾಡಿಕೊಂಡ ಯಾವುದಾದರೂ ಒಪ್ಪಂದದ ಬಾಧ್ಯತೆ ನಮ್ಮ ಮೇಲಿದೆಯೇ? ತಲ್ಹುಂ ಅಯ್ಯುಹುಂ ಬಿದಾಲಿಕ ಜಾಯಿನ್. ನಿಮ್ಮ ಪೈಕಿ ಇದಕ್ಕೆ ಜಾಮೀನುದಾರರು ಯಾರು ಎಂದು ಇವರೊಡನೆ ಕೇಳಿರಿ. ಅಮ್ ಲಹುಂ ಶುರಕಾ ಫಲ್ಯಾತೂ ಬಿಶುರಕಾಯಿಹಿಂ ಇನ್ ಕಾನೂ ಸಾದಿಕೀನ್. ಅಥವಾ ಇದರ ಹೊಣೆ ಹೊತ್ತಿರುವ ಇವರೇ ನೇಮಿಸಿಕೊಂಡ ದೇವ ಸಹಭಾಗಿಗಳು ಯಾರಾದರೂ ಇದ್ದಾರೆಯೇ? ಇವರು ಸತ್ಯವಂತರಾಗಿದ್ದರೆ ತಮ್ಮ ಸಹಭಾಗಿಗಳನ್ನು ತರಲಿ. ಯೌಮ ಯುಕ್ಷಫು ಅನ್ ಸಾಕಿಯೂ ವಯುದಔನ ಇಲಸ್ ಸುಜೂದಿ ಫಲಾ ಯಸ್ತತೀಯೂನ್. ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಾಗುವ ದಿನ ಜನರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯುವಾಗ ಇವರಿಗೆ ಸಾಷ್ಟಾಂಗವೆರಗಲು ಸಾಧ್ಯವಾಗದು. ಖಾಶಿಯತನ್ ಅಬ್ಸಾರುಹುಂ ತರ್ಹಕುಹುಂ ದಿಲ್ಲಹ್ ವಕದ್ ಕಾನೂ ಯುದಔನ ಇಲಸ್ ಸುಜೂದಿ ವಹುಂ ಸಾಲಿಮೂನ್. ಇವರ ದೃಷ್ಟಿಗಳು ತಗ್ಗಿರುವು, ಅಪಮಾನವು ಇವರನ್ನು ಆವರಿಸಿಕೊಂಡಿರುವುದು, ಇವರು ಕ್ಷೇಮವಾಗಿದ್ದಾಗ ಇವರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯಲಾಗುತ್ತಿತ್ತು, ಆಗ ಇವರು ನಿರಾಕರಿಸುತ್ತಿದ್ದರು. ಆದುದರಿಂದ ಸಂದೇಶವಾಹಕರೇ, ಈ ವಚನವನ್ನು ತಿರಸ್ಕರಿಸುವವರ ವಿಷಯವನ್ನು ನೀವು ನನಗೆ ಬಿಡಿರಿ. ನಾವು ಇವರಿಗೆ ಅರಿವೇ ಆಗದ ರೀತಿಯಲ್ಲಿ ಕ್ರಮೇಣ ಇವರನ್ನು ವಿನಾಶದ ಕಡೆಗೆ ಒಯ್ಯುವೆವು. ನಾನು ಇವರನ್ನು ಸಡಿಲು ಬಿಡುತ್ತಿದ್ದೇನೆ, ನನ್ನ ತಂತ್ರವು ಪ್ರಚಂಡವಾಗಿದೆ. ಇವರು ತೀವ್ರ ಭಾರದಡಿಯಲ್ಲಿ ನರಳುವಂತಾಗಲು ನೀವು ಇವರಿಂದ ಏನಾದರೂ ಸಂಭಾವನೆ ಕೇಳುತ್ತಿರುವಿರಾ? ಇವರು ಬರೆದಿಡುತ್ತಿರುವಂತಹ ಪರೋಕ್ಷ ಜ್ಞಾನವೇನಾದರೂ ಇವರ ಬಳಿ ಇದೆಯೇ? ತಸ್ಬಿರ್ ಲಿಹುಕ್ಮಿ ರಬ್ಬಿಕ ವಲಾ ತಕುನ್ ಕಸಾಹಿಬಿಲ್ ಹೂತಿ ಇದ್ನಾದಾ ವಹುವ ಮಕ್ಝೂಮ್. ಸರಿ, ನೀವು ನಿಮ್ಮ ಪ್ರಭುವಿನ ತೀರ್ಪು ಪ್ರಕಟವಾಗುವವರೆಗೆ ತಾಳ್ಮೆ ವಹಿಸಿರಿ, ಮತ್ತು ಮತ್ಸ್ಯದವರಂತೆ ಹಜರತ್ ಯೂನಸರಂತೆ ಆಗಬೇಡಿರಿ. ಅವರು ಕೂಗಿ ಪ್ರಾರ್ಥಿಸಿದಾಗ ಅವರು ಬಹಳ ದುಃಖ ಪೀಡಿತರಾಗಿದ್ದರು. ಅವರ ಪ್ರಭುವಿನ ಕೃಪೆಯು ಅವರಿಗೆ ಸಿಗದೇ ಇರುತ್ತಿದ್ದರೆ ಅವರು ಅಪಮಾನಿತರಾಗಿ ಬಟ್ಟ ಬಯಲಿನಲ್ಲಿ ಎಸೆಯಲ್ಪಡುತ್ತಿದ್ದರು. ಕೊನೆಗೆ ಅವರ ಪ್ರಭು ಅವರನ್ನು ಆರಿಸಿಕೊಂಡನು ಮತ್ತು ಅವರನ್ನು ಸಜ್ಜನ ದಾಸರ ಪಾಲಿಗೆ ಸೇರಿಸಿಕೊಂಡನು. ಈ ಸತ್ಯ ನಿಷೇಧಿಗಳು ಕುರ್ಆನನ್ನು ಕೇಳಿದಾಗ ನಿಮ್ಮನ್ನು ಕಿತ್ತು ಹಾಕುವರೋ ಎಂಬಂತೆ ನಿಮ್ಮನ್ನು ದುರುಗುಟ್ಟುತ್ತಾರೆ, ಮತ್ತು ಇವನು ಖಂಡಿತ ಹುಚ್ಚ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದು ಸಕಲ ವಿಶ್ವದವರಿಗೆ ಒಂದು ಉಪದೇಶವಾಗಿದೆ. ಪರಮದಯಾಮಯನೋ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಖಚಿತವಾದ ಸಂಭವ. ಏನದು ಖಚಿತವಾದ ಸಂಭವ? ಆ ಖಚಿತವಾದ ಸಂಭವ ಏನೆಂಬುದು ನಿಮಗೇನು ಗೊತ್ತು? ಸಮೂದ್ ಮತ್ತು ಆದ್ ಜನಾಂಗದವರು ಹಠಾತ್ತನೆ ಬಂದೆರಗುವ ಆ ವಿಪತ್ತನ್ನು ನಿರಾಕರಿಸಿಬಿಟ್ಟರು. ಸಮೂದರಂತೂ ಒಂದು ಭೀಕರ ಅಪಘಾತದ ಮೂಲಕ ನಾಶಗೊಳಿಸಲ್ಪಟ್ಟರು. ಮತ್ತು ಆದ್ ಒಂದು ತೀವ್ರ ಚಂಡಮಾರುತದಿಂದ ನಾಶಗೊಳಿಸಲ್ಪಟ್ಟರು. سخرها عليهم سبع ليال وثمانية أيام حسوما فترى القوم فيها صرعا كأنهم أعجاز نخل قاوية. ಅಲ್ಲಾಹನು ಅದನ್ನು ನಿರಂತರ ಏಳು ರಾತ್ರಿ ಮತ್ತು ಎಂಟು ಹಗಲುಗಳ ಕಾಲ ಅವರ ಮೇಲೆ ಹೇರಿಟ್ಟನು. ನೀವು ಅಲ್ಲಿರುತ್ತಿದ್ದರೆ ಅವರು ಅಲ್ಲಿ ಖರ್ಜೂರದ ಟೊಳ್ಳಾದ ಕಾಂಡಗಳಂತೆ ಬಿದ್ದಿರುವುದನ್ನು ಕಾಣುತ್ತಿದ್ದೀರಿ. ಈಗ ಅವರ ಪೈಕಿ ಯಾರಾದರೂ ಉಳಿದಿರುವುದು ನಿಮಗೆ ಕಾಣಿಸುತ್ತಿದೆಯೇ? ಇದೇ ಮಹಾ ಅಪರಾಧವನ್ನು ಫಿರ್ಔನ್ ಮತ್ತು ಅವನಿಗಿಂತ ಹಿಂದಿನವರು ಮತ್ತು ಬುಡಮೇಲಾದ ನಾಡುಗಳ ಜನರು ಎಸಗಿದ್ದರು. ಅವರೆಲ್ಲರೂ ತಮ್ಮ ಪ್ರಭುವಿನ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದಾಗ ಅವನು ಅವರನ್ನು ಅತ್ಯುಗ್ರವಾಗಿ ಹಿಡಿದನು. ಜಲಪ್ರಳಯವು ಮಿತಿಮೀರಿದಾಗ ನಾವು ನಿಮ್ಮನ್ನು ಹಡಗಿಗೆ ಹತ್ತಿಸಿಬಿಟ್ಟಿದ್ದೆವು. ಲಿನಜಾಲಹಲಕುಂ ಈ ಘಟನೆಯನ್ನು ನಿಮ್ಮ ಪಾಲಿಗೆ ಒಂದು ಪಾಠದಾಯಕ ಸ್ಮರಣವಾಗಿ ಮಾಡಲು ಮತ್ತು ನೆನಪಿಡುವ ಕಿವಿಗಳು ಇದರ ನೆನಪನ್ನು ಸುರಕ್ಷಿತವಾಗಿಡುವಂತಾಗಲು ಹೀಗೆ ಮಾಡಲಾಗಿತ್ತು. ಮುಂದೆ ಒಮ್ಮೆ ಕಹಳೆಯನ್ನೂದುವಾಗ ಹಾಗೂ ಭೂಮಿ ಮತ್ತು ಪರ್ವತಗಳನ್ನೆತ್ತಿ ಒಂದೇ ಏಟಿಗೆ ಛಿದ್ರ ವಿಚಿದ್ರಗೊಳಿಸಲಾಗುವಾಗ ಆ ದಿನ ಸಂಭವಿಸಲಿರುವ ಆ ಘಟನೆಯು ಸಂಭವಿಸಿಬಿಡುವುದು. ಅಂದು ಆಕಾಶವು ಬಿರಿಯುವುದು ಮತ್ತು ಅದರ ಬಿಗಿತವು ಸಡಿಲವಾಗಿ ಬಿಡುವುದು. ದೇವಚರರು ಅದರ ಸುತ್ತಮುತ್ತಲಲ್ಲಿರುವರು ಮತ್ತು 8 ಮಂದಿ ದೇವಚರರು ಅಂದು ನಿಮ್ಮ ಪ್ರಭುವಿನ ವಿಶ್ವ ಸಿಂಹಾಸನವನ್ನು ತಮ್ಮ ಮೇಲೆ ಹೊತ್ತಿರುವರು. ಅದು ನೀವು ಹಾಜರುಗೊಳಿಸಲ್ಪಡುವ ದಿನವಾಗಿರುವುದು, ನಿಮ್ಮ ಯಾವ ರಹಸ್ಯವೂ ಅಡಗಿರಲಾರದು. ಆಗ ಯಾರ ಕರ್ಮಪತ್ರವನ್ನು ಅವನ ಬಲಗೈಯಲ್ಲಿ ಕೊಡಲಾಗುವುದೋ ಅವನು ಹೇಳುವನು, ಇದೋ ನನ್ನ ಕರ್ಮಪತ್ರವನ್ನು ಓದಿರಿ. ನನಗೆ ನನ್ನ ಕರ್ಮಪತ್ರವು ಖಂಡಿತವಾಗಿಯೂ ಸಿಗಲಿದೆ ಎಂದು ನಾನು ಗ್ರಹಿಸಿದ್ದೆ. ಹೀಗೆ ಅವನು ಮನಮೆಚ್ಚುಗೆಯ ಸುಖ ಭೋಗಗಳಲ್ಲಿರುವನು. ಅತ್ಯುನ್ನತ ಸ್ವರ್ಗೋದ್ಯಾನದಲ್ಲಿ ಅದರ ಫಲದ ಗೊಂಚಲುಗಳು ಬಾಗಿಕೊಂಡಿರುವು. ಇಂತಹವರೊಡನೆ ನೀವು ಕಳೆದು ಹೋದ ದಿನಗಳಲ್ಲಿ ಮಾಡಿರುವ ಸತ್ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ತಿನ್ನಿರಿ ಮತ್ತು ಕುಡಿಯಿರಿ ಎಂದು ಹೇಳಲಾಗುವುದು. ಯಾರ ಕರ್ಮಪತ್ರವನ್ನು ಅವನ ಎಡಗೈಯಲ್ಲಿ ಕೊಡಲಾಗುವುದೋ ಅವನು ಹೇಳುವನು, ಅಯ್ಯೋ ನನ್ನ ಕರ್ಮಪತ್ರವನ್ನು ನನಗೆ ಕೊಡದೇ ಇರುತ್ತಿದ್ದರೆ, ಮತ್ತು ನನ್ನ ಕರ್ಮ ವೃತ್ತಾಂತವೇನೆಂದು ನನಗೆ ತಿಳಿಯದೇ ಇರುತ್ತಿದ್ದರೆ, ಅಯ್ಯೋ ಭೂಲೋಕದಲ್ಲಿ ಬಂದಿದ್ದ ನನ್ನ ಈ ಮರಣವೇ ನಿರ್ಣಾಯಕವಾಗಿರುತ್ತಿದ್ದರೆ, ನನ್ನ ಸಂಪತ್ತು ಇಂದು ನನಗೇನು ಪ್ರಯೋಜನ ಕೊಡಲಿಲ್ಲ. ನನ್ನ ಅಧಿಕಾರವೆಲ್ಲವೂ ಕೊನೆಗೊಂಡಿತು. ಆಗ ಹೀಗೆ ಅಪ್ಪಣೆಯಾಗುವುದು, ಇವನನ್ನು ಹಿಡಿಯಿರಿ ಮತ್ತು ಇವನಿಗೆ ಕಂಠ ಕಡಗವನ್ನು ಹಾಕಿರಿ. ಅನಂತರ ಇವನನ್ನು ನರಕದೊಳಕ್ಕೆ ತಳ್ಳಿಬಿಡಿರಿ. ಆ ಬಳಿಕ ಅವನನ್ನು 70 ಮಳ ಉದ್ದದ ಸಂಕೋಲೆಯಿಂದ ಬಿಗಿಯಿರಿ. ಇವನು ಮಹಿಮಾವಂತನಾದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಿರಲಿಲ್ಲ. ಮತ್ತು ದರಿದ್ರರಿಗೆ ಊಟ ಕೊಡಲು ಪ್ರೇರೇಪಿಸುತ್ತಲೂ ಇರಲಿಲ್ಲ. ಆದುದರಿಂದ ಇಲ್ಲಿ ಅವನಿಗೆ ಅನುಕಂಪ ತೋರುವವನಾರೂ ಇಲ್ಲ. ಮತ್ತು ಗಾಯದ ಕೀವಿನ ಹೊರತು ಅವನಿಗೆ ಬೇರೆ ಯಾವ ಆಹಾರವೂ ಇಲ್ಲ. ಅದನ್ನು ಪಾಪಿಗಳ ಹೊರತು ಇನ್ನಾರೂ ತಿನ್ನುವುದಿಲ್ಲ. ಹಾಗಲ್ಲ, ನಾನು ಆಣೆ ಹಾಕುತ್ತೇನೆ, ನೀವು ನೋಡುವ ವಸ್ತುಗಳ ಹಾಗೂ ನೋಡದ ವಸ್ತುಗಳ ಇನ್ನಹು ಲಕೌಲು ರಸೂಲಿನ್ ಕರೀಮ್. ಇದು ಓರ್ವ ಗೌರವಾನ್ವಿತ ಸಂದೇಶವಾಹಕನ ಮಾತಾಗಿದೆ. ವಮಾ ಹುವ ಬಿಕೌಲಿ ಶಾಇರಿನ್ ಕಲೀಲನ್ ಮಾ ತುಮಿನೂನ್. ಇದು ಯಾವುದೇ ಕವಿಯ ಮಾತಲ್ಲ, ನೀವು ಅತ್ಯಲ್ಪವೇ ವಿಶ್ವಾಸ ವಿಧಿಸುತ್ತೀರಿ. ವಲ ಬಿಕೌಲಿ ಕಾಹಿನಿನ್ ಕಲೀಲನ್ ಮಾ ತದಕ್ಕರೂನ್. ಮತ್ತು ಇದು ಯಾವುದೇ ಜ್ಯೋತಿಷ್ಯನ ಮಾತಲ್ಲ, ನೀವು ಅತ್ಯಲ್ಪವೇ ಚಿಂತನೆ ನಡೆಸುತ್ತೀರಿ. ತನ್ಜೀಲುಂ ಮಿನ್ ರಬ್ಬಿಲ್ ಆಲಮೀನ್. ಇದು ಸರ್ವ ಲೋಕಗಳ ಪಾಲಕ ಪ್ರಭುವಿನ ಕಡೆಯಿಂದ ಅವತೀರ್ಣವಾಗಿದೆ. ವಲೌ ತಕವ್ವಲ ಅಲೈನಾ ಬಅ್ದಲ್ ಅಕಾವೀಲ್. ಮತ್ತು ಪ್ರವಾದಿಯವರು ಸ್ವಯಂ ಯಾವುದಾದರೂ ಮಾತನ್ನು ಸೃಷ್ಟಿಸಿಕೊಂಡು ನಮ್ಮದೆಂದು ಹೇಳಿರುತ್ತಿದ್ದರೆ, ಲಅಖದ್ನಾ ಮಿನ್ಹು ಬಿಲ್ ಯಮೀನ್. ನಾವು ಇವರ ಬಲಗೈಯನ್ನು ಹಿಡಿದು ಬಿಡುತ್ತಿದ್ದೆವು. ಥುಮ್ಮ ಲಖತಅ್ನಾ ಮಿನ್ಹುಲ್ ವತೀನ್. ಮತ್ತು ಇವರ ಕಂಠನಾಡಿಯನ್ನು ಕತ್ತರಿಸಿ ಬಿಡುತ್ತಿದ್ದೆವು. ಫಮಾ ಮಿನ್ಕುಮ್ ಮಿನ್ ಅಹದಿನ್ ಅನ್ಹು ಹಾಜಿಜೀನ್. ಆಗ ನಿಮ್ಮ ಪೈಕಿ ನಮ್ಮನ್ನು ಈ ಕಾರ್ಯದಿಂದ ತಡೆಯುವವರಾರೂ ಇರುತ್ತಿರಲಿಲ್ಲ. ವಇನ್ನಹು ಲತಜ್ಕಿರತುಲ್ ಲಿಲ್ಮುತ್ತಕೀನ್. ವಾಸ್ತವದಲ್ಲಿ ಇದು ದೇವಭಯ ಉಳ್ಳವರಿಗೊಂದು ಉಪದೇಶವಾಗಿದೆ. ವಇನ್ನ ಲನಅಲಮು ಅನ್ನ ಮಿನ್ಕುಂ ಮುಕದ್ದಿಬೀನ್. ಮತ್ತು ನಿಮ್ಮಲ್ಲಿ ಕೆಲವರು ನಿರಾಕರಿಸುವವರಿದ್ದಾರೆಂಬುದನ್ನು ನಾವು ಬಲ್ಲೆವು. ವಇನ್ನಹು ಲಹಸ್ರತುನ್ ಅಲಲ್ ಕಾಫಿರೀನ್. ಇಂತಹ ಸತ್ಯ ನಿಷೇಧಿಗಳಿಗೆ ಖಂಡಿತವಾಗಿಯೂ ಇದು ಖೇದದ ಹೇತುವಾಗಿದೆ. ವಇನ್ನಹು ಲಹಕ್ಕುಲ್ ಯಕೀನ್. ಇದು ಅತ್ಯಂತ ಖಚಿತವಾದ ಸತ್ಯವಾಗಿದೆ. ಫಸಬ್ಬಿಹ್ ಬಿಸ್ಮಿ ರಬ್ಬಿಕಲ್ ಅಜೀಮ್. ಆದುದರಿಂದ ಸಂದೇಶವಾಹಕರೇ, ನಿಮ್ಮ ಮಹಿಮಾಪೂರ್ಣ ಪ್ರಭುವಿನ ನಾಮವನ್ನು ಜಪಿಸಿರಿ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನೋ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಸಅಲ ಸಾಯಿಲುನ್ ಬಿಅದಾಬಿನ್ ವಾಕಿಅ. ಬೇಡುವವನೊಬ್ಬನು ಯಾತನೆಯನ್ನು ಬೇಡಿದ್ದಾನೆ, ಆ ಯಾತನೆಯು ಖಂಡಿತವಾಗಿಯೂ ಸಂಭವಿಸಿಯೇ ತೀರುವುದು. ಲಿಲ್ ಕಾಫಿರೀನ ಲೈಸ ಲಹೂ ದಾಫಿಅ. ಅದು ಸತ್ಯ ನಿಷೇಧಿಗಳಿಗಾಗಿದೆ, ಅದನ್ನು ತಡೆಯಬಲ್ಲವರು ಯಾರೂ ಇಲ್ಲ. ಮಿನಲ್ಲಾಹಿ ದಿಲ್ ಮಆರಿಜ. ಅದು ಉನ್ನತಿಯ ಸೋಪಾನಗಳ ಒಡೆಯನಾದ ಅಲ್ಲಾಹನ ಕಡೆಯಿಂದ ಬರಲಿದೆ. ತಅರುಜುಲ್ ಮಲಾಯಿಕತು ವರ್ರೂಹು ಇಲೈಹಿ ಫೀ ಯೌಮಿನ್ ಕಾನ ಮಿಕ್ದಾರುಹು 50,000 ಸನೆ. ದೇವಚರರು ಮತ್ತು ರೂಹ್ ಅವನ ಸಾನ್ನಿಧ್ಯಕ್ಕೆ 50,000 ವರ್ಷಗಳ ಅವಧಿಯುಳ್ಳ ಒಂದು ದಿನದಲ್ಲಿ ಏರಿ ಹೋಗುತ್ತಾರೆ. ಫಸ್ಬಿರ್ ಸಬ್ರನ್ ಜಮೀಲಾ. ಆದುದರಿಂದ ಸಂದೇಶವಾಹಕರೇ, ತಾಳ್ಮೆ ವಹಿಸಿರಿ, ಸಭ್ಯ ತಾಳ್ಮೆ. ಇನ್ನಹುಮ್ ಯರೌನಹು ಬಈದ. ಇವರು ಅದನ್ನು ದೂರವೆಂದು ಭಾವಿಸುತ್ತಾರೆ. ವನರಾಹು ಕರೀಬ. ಮತ್ತು ನಾವು ಅದನ್ನು ಸಮೀಪದಲ್ಲಿ ಕಾಣುತ್ತಿದ್ದೇವೆ. ಯೌಮ ತಕೂನು ಸಮಾಉ ಕಲ್ಮುಹ್ಲ್. ಆ ಯಾತನೆ ಸಂಭವಿಸುವ ಆ ದಿನ ಆಕಾಶವು ಕರಗಿದ ಬೆಳ್ಳಿಯಂತಾಗುವುದು. ವತಕೂನುಲ್ ಜಿಬಾಲು ಕಲ್ಲೈಹಿ. ಮತ್ತು ಪರ್ವತಗಳು ಬಣ್ಣ ಬಣ್ಣದ ಹಿಂಜಿದ ಉಣ್ಣೆಯಂತಾಗುವುದು. ವಲಾ ಯಸ್ಅಲು ಹಮೀಮುನ್ ಹಮೀಮಾ. ಮತ್ತು ಯಾವ ಆಪ್ತ ಮಿತ್ರನು ತನ್ನ ಆಪ್ತ ಮಿತ್ರನನ್ನು ವಿಚಾರಿಸಲಾರನು. ಯುಬಸ್ಸರೂನಹುಂ ಯವದ್ದು ಮುಜ್ರಿಮು ಲವ್ ಯಫ್ತದಿ ಮಿನ್ ಅಜಾಬಿ ಯೌಮಿಇದಿನ್ ಬಿಬನೀಹ್ ವಸಾಹಿಬತಿಹಿ ವಅಖೀಹ್ ವಫಸೀಲತಿಹಿ ಅಲ್ಲತಿ ತುವೀಹ್ ವಮನ್ ಫಿಲ್ ಅರ್ಧಿ ಜಮೀಅನ್ ಥುಮ್ಮ ಯುಂಜೀಹ್. ವಸ್ತುತಃ ಅವರು ಪರಸ್ಪರರಿಗೆ ತೋರಿಸಲ್ಪಡುವರು. ಅಪರಾಧಿಯು ಅಂದಿನ ಯಾತನೆಯಿಂದ ಪಾರಾಗಲಿಕ್ಕಾಗಿ ತನ್ನ ಮಕ್ಕಳನ್ನು, ತನ್ನ ಪತ್ನಿಯನ್ನು, ತನ್ನ ಸಹೋದರನನ್ನು, ತನಗೆ ಆಶ್ರಯ ನೀಡುತ್ತಿದ್ದ ತನ್ನ ಅತ್ಯಂತ ಆಪ್ತ ಕುಟುಂಬವನ್ನು ಮತ್ತು ಭೂಮುಖದಲ್ಲಿರುವ ಎಲ್ಲ ಜನರನ್ನು ಪರಿಹಾರವಾಗಿ ಕೊಡಬಯಸುವನು. ಮತ್ತು ಈ ಪರಿಹಾರವು ತನ್ನನ್ನು ಪಾರುಗೊಳಿಸಬಹುದೆಂದು ಭಾವಿಸುವನು. ಖಂಡಿತ ಇಲ್ಲ, ಅದು ಧಗಧಗಿಸುವ ಅಗ್ನಿಯ ಜ್ವಾಲೆಯಾಗಿರುವುದು. ನಜ್ಜಾಅತಲ್ಲಿಶ್ಶವ. ಅದು ಮಾಂಸವನ್ನು, ಚರ್ಮವನ್ನು ನೆಕ್ಕಿಬಿಡುವುದು. ತದ್ಉ ಮನ್ ಅಜ್ದರ ವತವಲ್ಲ ವಜಮಅ ಫಅವ್ವಾ. ಸತ್ಯದಿಂದ ವಿಮುಖನಾದ, ಬೆನ್ನು ತಿರುಗಿಸಿದ, ಸಂಪತ್ತನ್ನು ಕಲೆಹಾಕಿದ ಮತ್ತು ಜೋಪಾನವಾಗಿ ಸಂಗ್ರಹಿಸಿಟ್ಟ ಪ್ರತಿಯೊಬ್ಬನನ್ನು ಕೂಗಿ ಕೂಗಿ ತನ್ನ ಕಡೆಗೆ ಕರೆಯುವುದು. ಮಾನವನು ಚಂಚಲನಾಗಿಯೇ ಸೃಷ್ಟಿಸಲ್ಪಟ್ಟಿದ್ದಾನೆ. ಅವನಿಗೆ ಸಂಕಷ್ಟ ಬಂದಾಗ ಗಾಬರಿಗೊಳ್ಳುತ್ತಾನೆ. ಮತ್ತು ಸೌಭಾಗ್ಯ ಪ್ರಾಪ್ತವಾದಾಗ ಲೋಭ ತೋರುತ್ತಾನೆ. ಆದರೆ ನಮಾಜ್ ಮಾಡುವವರು ಈ ದೋಷದಿಂದ ಮುಕ್ತರಾಗಿದ್ದಾರೆ. ಅಲ್ಲದೀನ ಹುಮ್ ಅಲಾ ಸಲಾತಿಹಿಂ ದಾಯಿಮೂನ್, ಅವರು ತಮ್ಮ ನಮಾಜನ್ನು ಸದಾ ಪಾಲಿಸುತ್ತಾರೆ. ವಲ್ಲದೀನ ಫೀ ಅಮ್ವಾಲಿಹಿಂ ಹಕ್ಕುಂ ಮಅ್ಲೂಮ್, ಅವರ ಸಂಪತ್ತುಗಳಲ್ಲಿ ಒಂದು ನಿಶ್ಚಿತ ಹಕ್ಕಿದೆ. ಲಿಸ್ಸಾಯಿಲಿ ವಲ್ ಮಹ್ರೂಮ್, ಬೇಡುವವನಿಗೆ ಮತ್ತು ವಂಚಿತನಿಗೆ. ವಲ್ಲದೀನ ಯುಸದ್ದಿಕೂನ ಬಿಯೌಮಿದ್ದೀನ್, ಅವರು ಪ್ರತಿಫಲ ಸಿಗಲಿರುವ ದಿನವನ್ನು ಸತ್ಯವೆಂದು ನಂಬುತ್ತಾರೆ. ವಲ್ಲದೀನ ಹುಮ್ ಮಿನ್ ಅಜಾಬಿ ರಬ್ಬಿಹಿಂ ಮುಶ್ಫಿಕೂನ್, ಅವರು ತಮ್ಮ ಪ್ರಭುವಿನ ಯಾತನೆಗೆ ಭಯಪಡುತ್ತಾರೆ. ಇನ್ನ ಅಜಾಬ ರಬ್ಬಿಹಿಂ ಗೈರು ಮಅ್ಮೂನ್, ಏಕೆಂದರೆ ಅವರ ಪ್ರಭುವಿನ ಯಾತನೆಯು ನಿರ್ಭಯವಾಗಿರತಕ್ಕ ವಸ್ತುವಲ್ಲ. ವಲ್ಲದೀನ ಹುಮ್ ಲಿಫುರೂಜಿಹಿಂ ಹಾಫಿಝೂನ್, ಅವರು ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳುತ್ತಾರೆ. ಇಲ್ಲಾ ಅಲಾ ಅಜ್ವಾಜಿಹಿಂ ಔ ಮಾ ಮಲಕತ್ ಐಮಾನುಹುಂ ಫಇನ್ನಹುಂ ಗೈರು ಮಲೂಮೀನ್, ತಮ್ಮ ಪತ್ನಿಯರ ಅಥವಾ ತಮ್ಮ ಅಧೀನ ಸ್ತ್ರೀಯರ ಹೊರತು ಇವರಿಂದ ರಕ್ಷಿಸಿಕೊಳ್ಳದಿದ್ದರೆ ಅವರ ಮೇಲೆ ಆಕ್ಷೇಪವೇನೂ ಇಲ್ಲ. ಆದರೆ ಇದರ ಹೊರತು ಇನ್ನೇನಾದರೂ ಬಯಸುವವರೇ ಸೀಮೋಲ್ಲಂಘಕರು. ವಲ್ಲದೀನ ಹುಮ್ ಲಿ ಅಮಾನಾತಿಹಿಂ ವಅಹ್ದಿಹಿಂ ರಾಊನ್, ಅವರು ತಮ್ಮಲ್ಲಿರಿಸಿದ ಅಮಾನತ್ತುಗಳ ರಕ್ಷಣೆ ಮಾಡುತ್ತಾರೆ ಮತ್ತು ತಮ್ಮ ವಾಗ್ದಾನಗಳನ್ನು ಪಾಲಿಸುತ್ತಾರೆ. ವಲ್ಲದೀನ ಹುಮ್ ಬಿಶಹಾದಾತಿಹಿಂ ಕಾಯಿಮೂನ್, ಅವರು ತಮ್ಮ ಸಾಕ್ಷ್ಯಗಳಲ್ಲಿ ಸತ್ಯದಲ್ಲೇ ಸ್ಥಿರವಾಗಿರುತ್ತಾರೆ. ವಲ್ಲದೀನ ಹುಮ್ ಅಲಾ ಸಲಾತಿಹಿಂ ಯುಹಾಫಿಝೂನ್, ಅವರು ತಮ್ಮ ನಮಾಜನ್ನು ರಕ್ಷಿಸುತ್ತಾರೆ. ಉಲಾಯಿಕ ಫೀ ಜನ್ನತಿಂ ಮುಕ್ರಮೂನ್, ಇಂತಹವರು ಗೌರವದೊಂದಿಗೆ ಸ್ವರ್ಗೋದ್ಯಾನಗಳಲ್ಲಿರುವರು. ಫಮಲಿಲ್ಲದೀನ ಕಫರು ಕಿಬಲಕ ಮುಹ್ತಿಯೀನ್ ಅನಿಲ್ ಯಮೀನ್ ವಅನಿಲ್ ಶಿಮಾಲ್ ಇಜೀನ್, ಆದುದರಿಂದ ಸಂದೇಶವಾಹಕರೇ, ಈ ಸತ್ಯ ನಿಷೇಧಿಗಳು ಎಡಬಲಗಳಿಂದ ಗುಂಪು ಗುಂಪಾಗಿ ನಿಮ್ಮ ಕಡೆಗೆ ಧಾವಿಸಿ ಬರುತ್ತಿರುವುದೇಕೆ? ಅಯತ್ಮಉ ಕುಲ್ಲು ಮ್ರಿಇಂ ಮಿನ್ಹುಂ ಅನ್ ಯುದ್ಖಲ ಜನ್ನತ ನಈಮ್, ಅವರಲ್ಲಿ ಪ್ರತಿಯೊಬ್ಬನು ತಾನು ಸಂಪದ್ಭರಿತವಾದ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸಲ್ಪಡುವೆನೆಂದು ಆಶಿಸುತ್ತಿರುವನೆ? ಕಲ್ಲ ಇನ್ನ ಖಲಕ್ನಾಹುಂ ಮಿಮ್ಮ ಯಅ್ಲಮೂನ್, ಖಂಡಿತ ಇಲ್ಲ, ನಾವು ಯಾವ ವಸ್ತುವಿನಿಂದ ಇವರನ್ನು ಸೃಷ್ಟಿಸಿರುವೆವೋ ಅದನ್ನಿವರು ಸ್ವತಃ ಬಲ್ಲರು. ಫಲಾ ಉಕ್ಸಿಮು ಬಿರಬ್ಬಿಲ್ ಮಶಾರಿಕಿ ವಲ್ ಮಗಾರಿಬಿ ಇನ್ನಾ ಲಕಾದಿರೂನ್, ಇಲ್ಲ, ನಾನು ಪೂರ್ವ ಮತ್ತು ಪಶ್ಚಿಮಗಳ ಒಡೆಯನ ಆಣೆ ಹಾಕುತ್ತೇನೆ, ಶಕ್ತರಾಗಿದ್ದೇವೆ ನಾವು. ಅಲಾ ಅನ್ನು ಬದ್ದಿಲ ಖೈರಂ ಮಿನ್ಹುಂ ವಮಾ ನಹ್ನು ಬಿಮಸ್ಬೂಕೀನ್, ಇವರ ಸ್ಥಾನದಲ್ಲಿ ಇವರಿಗಿಂತ ಉತ್ತಮರನ್ನು ತರಲು ನಮ್ಮನ್ನು ಮೀರಿಸುವವರು ಯಾರೂ ಇಲ್ಲ. ಅದರ್ಹುಂ ಯಖೂದು ವಯಲ್ಅಬು ಹತ್ತಾ ಯುಲಾಕು ಯೌಮಹುಮುಲ್ಲದಿ ಯುಅದೂನ್, ಆದುದರಿಂದ ಇವರೊಡನೆ ವಾಗ್ದಾನ ಮಾಡಲಾಗುತ್ತಿರುವ ತಮ್ಮ ಆ ದಿನವನ್ನು ತಲುಪುವವರೆಗೂ ಇವರನ್ನು ಇವರ ಅಸಂಬದ್ಧ ಮಾತುಗಳಲ್ಲಿ ಮತ್ತು ಆಟಗಳಲ್ಲಿ ಬಿದ್ದುಕೊಂಡಿರಲು ಬಿಟ್ಟು ಬಿಡಿರಿ. ಯೌಮ ಯಖ್ರುಜೂನ ಮಿನಲ್ ಅಜ್ದಾಥಿ ಸಿರಾಅನ್ ಕಅನ್ನಹುಂ ಇಲಾ ನುಸುಬಿನ್ ಯೂಫಿದೂನ್, ಅಂದು ಇವರು ತಮ್ಮ ಸಮಾಧಿಗಳಿಂದ ಹೊರಟು ತಮ್ಮ ವಿಗ್ರಹಾಲಯಗಳ ಕಡೆಗೆ ಓಡುವಂತೆ ಓಡಿ ಹೋಗುತ್ತಿರುವರು. ಖಾಶಿಅತನ್ ಅಬ್ಸಾರುಹುಂ ತರ್ಹಕುಹುಂ ಧಿಲ್ಲಾ ಝಾಲಿಕಲ್ ಯೌಮುಲ್ ಲದಿ ಕಾನೂ ಯೂಅದೂನ್, ಇವರ ದೃಷ್ಟಿಗಳು ತಗ್ಗಿರುವು, ಅಪಮಾನವೂ ಇವರನ್ನು ಆವರಿಸಿಕೊಂಡಿರುವುದು. ಇವರಿಗೆ ವಾಗ್ದಾನವೀಯಲಾಗುತ್ತಿರುವ ದಿನ ಅದೇ ಆಗಿದೆ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ನಾವು ನೂಹರನ್ನು ಅವರ ಜನಾಂಗದ ಕಡೆಗೆ ರವಾನಿಸಿದೆವು. ಅವರು ತಮ್ಮ ಜನಾಂಗದವರಿಗೆ ಅವರ ಮೇಲೆ ಒಂದು ವೇದನಾಯುಕ್ತ ಯಾತನೆ ಬಂದೆರಗುವುದಕ್ಕೆ ಮುಂಚೆಯೇ ಎಚ್ಚರಿಕೆ ನೀಡಲೆಂದು. ಕಾಲ ಯಾ ಕೌಮಿ ಇನ್ನೀ ಲಕುಂ ನದೀರುಂ ಮುಬೀನ್. ಅವರು ಹೇಳಿದರು, ನನ್ನ ಜನಾಂಗದವರೇ, ನಾನು ನಿಮಗಾಗಿ ಓರ್ವ ಸುಸ್ಪಷ್ಟ ಎಚ್ಚರಿಕೆ ಕೊಡುವ ಸಂದೇಶವಾಹಕನಾಗಿದ್ದೇನೆ. ಅಲ್ಲಾಹನ ಆರಾಧನೆ ಮಾಡಿರಿ, ಅವನನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. ಯಗ್ಫಿರ್ ಲಕುಂ ಮಿನ್ ಧುನೂಬಿಕುಂ ವಯುಅಖ್ಖಿರ್ಕುಂ ಇಲಾ ಅಜಲಿಂ ಮುಸಮ್ಮಾ ಇನ್ನ ಅಜಲಲ್ಲಾಹಿ ಇದಾ ಜಾಅ ಲಾ ಯುಅಖ್ಖರು ಲೌ ಕುಂತುಂ ತಅಲ್ಲಮೂನ್. ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು ನಿಮ್ಮನ್ನು ಒಂದು ನಿಶ್ಚಿತ ಕಾಲದವರೆಗೆ ಉಳಿಸುವನು. ವಾಸ್ತವದಲ್ಲಿ ಅಲ್ಲಾಹನು ನಿಶ್ಚಯಿಸಿರುವ ಕಾಲವು ಬಂದು ಬಿಟ್ಟರೆ ಮತ್ತೆ ಅದನ್ನು ಮುಂದೂಡಲಾಗುವುದಿಲ್ಲ. ಅಯ್ಯೋ, ನಿಮಗಿದು ತಿಳಿದಿರುತ್ತಿದ್ದರೆ. ಕಾಲ ರಬ್ಬಿ ಇನ್ನಿ ದಅವ್ತು ಕೌಮಿ ಲೈಲಾ ವನಹಾರಾ. ಅವರು ಹೀಗೆ ಭಿನ್ನವಿಸಿದರು, ನನ್ನ ಪ್ರಭು, ನಾನು ನನ್ನ ಜನಾಂಗದವರನ್ನು ಹಗಲಿರುಳೆನ್ನದೆ ಕರೆದೆನು. ಫಲಂ ಯಜಿದುಹುಂ ದುಆಯಿ. ಆದರೆ ನನ್ನ ಕರೆಯು ಅವರ ಪಲಾಯನವನ್ನು ಮಾತ್ರ ಹೆಚ್ಚಿಸಿತು. ನೀನು ಅವರನ್ನು ಕ್ಷಮಿಸುವಂತಾಗಲೆಂದು ನಾನು ಅವರನ್ನು ಕರೆದಾಗಲೆಲ್ಲ ಅವರು ಕಿವಿಗಳಲ್ಲಿ ಬೆರಳುಗಳನ್ನು ತುರುಕಿಸಿಕೊಂಡರು, ತಮ್ಮ ವಸ್ತ್ರಗಳಿಂದ ಮುಖ ಮುಚ್ಚಿಕೊಂಡರು, ಹಠಮಾರಿತನ ತೋರಿದರು ಮತ್ತು ಭಾರಿ ಅಹಂಭಾವ ತೋರಿಸಿದರು. ತರುವಾಯ ನಾನು ಅವರಿಗೆ ಬಹಿರಂಗವಾಗಿ ಕರೆ ಕೊಟ್ಟೆನು. ಅನಂತರ ನಾನು ಘಂಟಾಘೋಷವಾಗಿ ಧರ್ಮಾಹ್ವಾನ ನೀಡಿದೆನು ಮತ್ತು ರಹಸ್ಯವಾಗಿಯೂ ಸಮಜಾಯಿಸಿದೆನು. ನಾನು ಹೀಗೆ ಹೇಳಿದೆನು, ನಿಮ್ಮ ಪ್ರಭುವಿನೊಡನೆ ಕ್ಷಮಾಯಾಚನೆ ಮಾಡಿರಿ, ಖಂಡಿತವಾಗಿಯೂ ಅವನು ಮಹಾ ಕ್ಷಮಾಶೀಲನಾಗಿದ್ದಾನೆ. ಅವನು ನಿಮ್ಮ ಮೇಲೆ ಆಕಾಶದಿಂದ ಧಾರಾಳವಾಗಿ ಮಳೆ ಸುರಿಸುವನು. ನಿಮಗೆ ಸ್ವತ್ತು ಸಂತಾನಗಳನ್ನು ದಯಪಾಲಿಸುವನು, ನಿಮಗಾಗಿ ಉದ್ಯಾನಗಳನ್ನು ಸೃಷ್ಟಿಸುವನು ಮತ್ತು ನಿಮಗಾಗಿ ಕಾಲುವೆಗಳನ್ನು ಹರಿಸುವನು. ನೀವು ಅಲ್ಲಾಹನ ಬಗ್ಗೆ ಯಾವುದೇ ಪ್ರತಿಷ್ಠೆಯನ್ನು ನಿರೀಕ್ಷಿಸದಿರಲು ನಿಮಗೇನಾಗಿದೆ? ಅವನಂತೂ ನಿಮ್ಮನ್ನು ವಿವಿಧ ಹಂತಗಳಲ್ಲಿ ಸೃಷ್ಟಿಸಿರುವನು. ಅಲಂ ತರೌ ಕೈಫ ಖಲಕಲ್ಲಾಹು ಸಬ್ಅ ಸಮಾವಾತಿನ್ ತಿಬಾಕಾ. ಅಲ್ಲಾಹನು ಸಪ್ತ ಗಗನಗಳನ್ನು ಅಂತಸ್ತು ಅಂತಸ್ತುಗಳಾಗಿ ಹೇಗೆ ಸೃಷ್ಟಿಸಿದನು ಎಂಬುದನ್ನು. ವಜಾಲಲ್ ಕಮರ ಫೀಹಿನ್ನ ನೂರಂ ವಜಾಲಶ್ ಶಮ್ಸ ಸಿರಾಜಾ. ಮತ್ತು ಅವುಗಳಲ್ಲಿ ಚಂದ್ರನನ್ನು ಬೆಳಕಾಗಿಯೂ ಸೂರ್ಯನನ್ನು ದೀಪವಾಗಿಯೂ ಮಾಡಿರುವನೆಂಬುದನ್ನು. ವಲ್ಲಾಹು ಅಂಬತಕುಂ ಮಿನಲ್ ಅರ್ಧ್ ನಬಾತ. ಅಲ್ಲಾಹನು ನಿಮ್ಮನ್ನು ಭೂಮಿಯಿಂದ ವಿಚಿತ್ರ ರೀತಿಯಲ್ಲಿ ಬೆಳೆಸಿದನು. ಥುಮ್ಮ ಯುಈದುಕುಂ ಫೀಹಾ ವಯುಖ್ರಿಜುಕುಂ ಇಖ್ರಾಜಾ. ಮುಂದೆ ಅವನು ನಿಮ್ಮನ್ನು ಪುನಃ ಇದೇ ಭೂಮಿಗೆ ಮರಳಿಸುವನು ಮತ್ತು ಇದರಿಂದ ಒಮ್ಮೆಲೆ ನಿಮ್ಮನ್ನು ಹೊರತೆಗೆಯುವನು. ವಲ್ಲಾಹು ಜಅಲ ಲಕುಮುಲ್ ಅರ್ಧ ಬಿಸಾತಾ, ಮತ್ತು ಅಲ್ಲಾಹನು ಭೂಮಿಯನ್ನು ನಿಮಗಾಗಿ ಹಾಸುಗೆಯನ್ನಾಗಿ ಮಾಡಿದನು. ಲಿತಸ್ಲುಕು ಮಿನ್ಹಾ ಸುಬುಲನ್ ಫಿಜಾಜಾ, ನೀವು ಇದರಲ್ಲಿ ವಿಶಾಲವಾದ ಮಾರ್ಗಗಳಲ್ಲಿ ನಡೆಯುವಂತಾಗಲು. ಕಾಲ ನೂಹು ರಬ್ಬಿ ಇನ್ನಹುಮ್ ಅಸೌನಿ ವತ್ತಬಉ ಮನ್ ಲಂ ಯಜಿದುಹು ಮಾಲುಹು ವವಲದುಹು ಇಲ್ಲಾ ಖಸಾರಾ. ನೂಹರು ಹೇಳಿದರು, ನನ್ನ ಪ್ರಭು, ಇವರು ನನ್ನ ಮಾತನ್ನು ತಿರಸ್ಕರಿಸಿದರು ಮತ್ತು ಸಂಪತ್ತು ಹಾಗೂ ಸಂತಾನಗಳನ್ನು ಪಡೆದು ಇನ್ನಷ್ಟು ನಷ್ಟಕ್ಕೊಳಗಾಗಿರುವ ಸರದಾರರನ್ನು ಅನುಸರಿಸಿದರು. ಇವರು ಬಹುದೊಡ್ಡ ಮೋಸದ ಜಾಲವನ್ನು ಹರಡಿಟ್ಟಿದ್ದಾರೆ. ಇವರು ಎಷ್ಟು ಮಾತ್ರಕ್ಕೂ ನಿಮ್ಮ ಆರಾಧ್ಯರನ್ನು ತ್ಯಜಿಸಬೇಡಿರಿ, ವದ್ದ್, ಸುವಾ, ಯಗೂಸ್, ಯಾಊಕ್ ಮತ್ತು ನಸರ್ಗಳನ್ನು ಬಿಡಬೇಡಿರಿ ಎಂದು ಹೇಳಿದರು. ವಕದ್ ಅಧಲ್ಲು ಕಥೀರಾ ವಲಾ ತಜಿದು ಝಾಲಿಮೀನ ಇಲ್ಲಾ ಧಲಾಲಾ, ಇವರು ಅನೇಕ ಮಂದಿಯನ್ನು ದಾರಿಗಡಿಸಿದ್ದಾರೆ ಮತ್ತು ನೀನು ಈ ಅಕ್ರಮಿಗಳಿಗೆ ಪಥಭ್ರಷ್ಟತೆಯ ವಿನಃ ಇನ್ನಾವ ವಿಷಯದಲ್ಲೂ ಅಭಿವೃದ್ಧಿ ನೀಡಬೇಡ. ತಮ್ಮ ಅಪರಾಧಗಳ ಕಾರಣದಿಂದಾಗಿಯೇ ಅವರು ಮುಳುಗಿಸಲ್ಪಟ್ಟರು ಮತ್ತು ಅಗ್ನಿಗೆ ತಳ್ಳಲ್ಪಟ್ಟರು. ಅನಂತರ ಅವರಿಗೆ ತಮ್ಮನ್ನು ಅಲ್ಲಾಹನಿಂದ ರಕ್ಷಿಸಬಲ್ಲ ಸಹಾಯಕನಾರೂ ಸಿಗಲಿಲ್ಲ. ವಕಾಲ ನೂಹು ರಬ್ಬಿ ಲಾ ತದರ್ ಅಲಲ್ ಅರ್ದ್ ಮಿನಲ್ ಕಾಫಿರೀನ ದಯ್ಯಾರಾ, ಮತ್ತು ನೂಹರು ಹೀಗೆಂದರು, ನನ್ನ ಪ್ರಭು, ಈ ಸತ್ಯ ನಿಷೇಧಿಗಳ ಪೈಕಿ ಯಾರನ್ನು ಭೂಮಿಯ ಮೇಲೆ ನೆಲೆಸಲು ಬಿಡಬೇಡ. ಇನ್ನಕ ಇನ್ ತದರ್ಹುಮ್ ಯುದಿಲ್ಲು ಇಬಾದಕ ವಲಾ ಯಲಿದು ಇಲ್ಲಾ ಫಾಜಿರನ್ ಕಫ್ಫಾರಾ, ನೀನು ಇವರನ್ನು ಹಾಗೆ ಬಿಟ್ಟರೆ ಇವರು ನಿನ್ನ ದಾಸರನ್ನು ದಾರಿಗಡಿಸುವರು. ಇವರ ಸಂತತಿಯಲ್ಲಿ ಹುಟ್ಟುವ ಪ್ರತಿಯೊಬ್ಬನು ದುರಾಚಾರಿ ಮತ್ತು ಘೋರ ಸತ್ಯ ನಿಷೇಧಿಯೇ ಆಗುವನು. ರಬ್ಬಿಗ್ಫಿರ್ಲಿ ವಲಿವಾಲಿದಯ್ಯ ವಲಿಮನ್ ದಖಲ ಬೈತಿಯ ಮುಮಿನಂ ವಲಿಲ್ ಮುಮಿನೀನ ವಲ್ ಮುಮಿನಾತ್ ನನ್ನ ಪ್ರಭು, ನನ್ನನ್ನು, ನನ್ನ ಮಾತಾಪಿತರನ್ನು, ಸತ್ಯವಿಶ್ವಾಸಿಯಾಗಿ ನನ್ನ ಮನೆಗೆ ಪ್ರವೇಶಿಸಿದ ಪ್ರತಿಯೊಬ್ಬನನ್ನು ಮತ್ತು ಎಲ್ಲ ಸತ್ಯವಿಶ್ವಾಸಿ ಸ್ತ್ರೀ ಪುರುಷರನ್ನು ಕ್ಷಮಿಸಿಬಿಡು ಮತ್ತು ಅಕ್ರಮಿಗಳಿಗೆ ವಿನಾಶದ ಹೊರತು ಇನ್ನೇನನ್ನೂ ವೃದ್ಧಿಸಬೇಡ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ, ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಕುಲ್ ಊಹಿಯ ಇಲಯ್ಯ ಅನ್ನಹು ಸ್ತಮಅ ನಫರುಂ ಮಿನಲ್ ಜಿನ್ನಿ ಫಕಾಲೂ ಇನ್ನಾ ಸಮಿಅ್ನಾ ಖುರ್ಆನನ್ ಅಜಬಾ. ಸಂದೇಶವಾಹಕರೇ ಹೇಳಿರಿ, ನನ್ನ ಕಡೆಗೆ ದಿವ್ಯವಾಣಿ ಮಾಡಲಾಗಿದೆ, ಏನೆಂದರೆ ಯಕ್ಷಗಳ ಒಂದು ತಂಡವು ಶ್ರದ್ಧೆಯಿಂದ ಆಲಿಸಿತು. ತರುವಾಯ ತನ್ನ ಜನಾಂಗದ ಬಳಿಗೆ ಹೋಗಿ ಹೀಗೆ ಹೇಳಿತು, ನಾವು ಒಂದು ಅತ್ಯದ್ಭುತ ಕುರ್ಆನನ್ನು ಆಲಿಸಿದ್ದೇವೆ. ಯಹ್ದಿ ಇಲಾ ರುಶ್ದಿ ಫಆಮನ್ನಾ ಬಿಹ್ ವಲನ್ ನುಶ್ರಿಕ ಬಿರಬ್ಬಿನಾ ಅಹದಾ, ಅದು ಸನ್ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ, ಆದುದರಿಂದ ನಾವು ಅದರ ಮೇಲೆ ವಿಶ್ವಾಸವಿರಿಸಿದೆವು ಮತ್ತು ನಾವಿನ್ನು ಎಷ್ಟು ಮಾತ್ರಕ್ಕೂ ನಮ್ಮ ಪ್ರಭುವಿನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡಲಾರೆವು. ವಅನ್ನಹು ತಆಲಾ ಜದ್ದು ರಬ್ಬಿನಾ ಮತ್ತಖದ ಸಾಹಿಬತನ್ ವಲಾ ವಲದಾ, ಅಲ್ಲದೆ ನಮ್ಮ ಪ್ರಭುವಿನ ಪ್ರತಿಷ್ಠೆಯು ಅತ್ಯುನ್ನತವಾಗಿದೆ, ಅವನು ಯಾರನ್ನೂ ತನ್ನ ಪತ್ನಿ ಅಥವಾ ಪುತ್ರನಾಗಿ ಮಾಡಿಕೊಂಡಿಲ್ಲ. ವಅನ್ನಹು ಕಾನ ಯಕೂಲು ಸಫೀಹುನಾ ಅಲಲ್ಲಾಹಿ ಶತತಾ, ಅಲ್ಲದೆ ನಮ್ಮಲ್ಲಿನ ತಿಳಿಗೇಡಿಗಳು ಅಲ್ಲಾಹನ ವಿಷಯದಲ್ಲಿ ಘೋರ ಅಸತ್ಯವನ್ನು ಹೇಳುತ್ತಿರುತ್ತಾರೆ. ಅಲ್ಲದೆ ಮಾನವರು ಮತ್ತು ಯಕ್ಷಗಳು ಅಲ್ಲಾಹನ ವಿಷಯದಲ್ಲಿ ಎಂದೂ ಸುಳ್ಳು ಹೇಳಲಾರರೆಂದು ನಾವು ಭಾವಿಸಿಕೊಂಡಿದ್ದೆವು. ವಅನ್ನ أنه كان رجال من الإنس يعوذون برجال من الجن فزادوهم رهقا. ಅಲ್ಲದೆ ಮಾನವರ ಪೈಕಿ ಕೆಲವರು ಯಕ್ಷಗಳ ಪೈಕಿ ಕೆಲವರ ಅಭಯ ಯಾಚಿಸುತ್ತಿದ್ದರು. ಹೀಗೆ ಅವರು ಯಕ್ಷಗಳ ಅಹಂಕಾರವನ್ನು ಇನ್ನಷ್ಟು ಹೆಚ್ಚಿಸಿದರು. ಅಲ್ಲದೆ ಮಾನವರು ಕೂಡ ನಿಮ್ಮಂತೆಯೇ ಅಲ್ಲಾಹನು ಯಾರನ್ನು ಸಂದೇಶವಾಹಕನಾಗಿ ಕಳುಹಿಸುವುದಿಲ್ಲವೆಂದು ಭಾವಿಸಿಕೊಂಡಿದ್ದರು. ಅಲ್ಲದೆ ನಾವು ಆಕಾಶವನ್ನು ಹುಡುಕಾಡಿದಾಗ ಅದು ಕಾವಲುಗಾರರಿಂದ ತುಂಬಿರುವುದನ್ನು ಮತ್ತು ಉಲ್ಕೆಗಳ ಮಳೆ ಸುರಿಯುತ್ತಿರುವುದನ್ನು ಕಂಡೆವು. ಅಲ್ಲದೆ ಹಿಂದೆ ನಾವು ಕದ್ದಾಲಿಸಲಿಕ್ಕಾಗಿ ಆಕಾಶದಲ್ಲಿ ಕೂರಲು ಸ್ಥಳ ಪಡೆಯುತ್ತಿದ್ದೆವು, ಆದರೆ ಈಗ ಕದ್ದಾಲಿಸಲು ಪ್ರಯತ್ನಿಸುವವನು ತನಗಾಗಿ ಒಂದು ಉಲ್ಕೆಯು ಹೊಂಚು ಹಾಕುತ್ತಿರುವುದನ್ನು ಕಾಣುತ್ತಾನೆ. ಅಲ್ಲದೆ ಭೂಮಿಯ ನಿವಾಸಿಗಳೊಂದಿಗೆ ಏನಾದರೂ ಕೆಟ್ಟ ವ್ಯವಹಾರ ಮಾಡಲು ನಿರ್ಧರಿಸಲಾಗಿದೆಯೋ ಅಥವಾ ಅವರ ಪ್ರಭುವು ಅವರಿಗೆ ಸನ್ಮಾರ್ಗವನ್ನು ತೋರಿಸಬಯಸಿರುವನು ಎಂಬುದು ನಮಗೆ ಅರ್ಥವಾಗುತ್ತಿರಲಿಲ್ಲ. ಅಲ್ಲದೆ ನಮ್ಮಲ್ಲಿ ಕೆಲವರು ಸಜ್ಜನರಿದ್ದಾರೆ, ಮತ್ತೆ ಕೆಲವರು ಅದಕ್ಕಿಂತ ಕೆಳಮಟ್ಟದವರಾಗಿದ್ದಾರೆ. ನಾವು ನಾನಾ ಪದ್ಧತಿಗಳಲ್ಲಿ ಹರಿಹಂಚಿ ಹೋಗಿದ್ದೇವೆ. ಅಲ್ಲದೆ ನಾವು ಭೂಮಿಯಲ್ಲೂ ಅಲ್ಲಾಹನನ್ನು ಸೋಲಿಸಲಾರೆವು ಮತ್ತು ಓಡಿ ಹೋಗಿಯೂ ಅವನನ್ನು ಸೋಲಿಸಲಾರೆವು ಎಂದು ನಾವು ತಿಳಿದುಕೊಂಡಿದ್ದೆವು. ಅಲ್ಲದೆ ನಾವು ಸನ್ಮಾರ್ಗದ ಬೋಧನೆಯನ್ನು ಕೇಳಿದಾಗ ಅದರ ಮೇಲೆ ವಿಶ್ವಾಸವಿರಿಸಿದೆವು. ಇನ್ನು ತನ್ನ ಪ್ರಭುವಿನ ಮೇಲೆ ಯಾರು ವಿಶ್ವಾಸವಿರಿಸುವನೋ ಅವನಿಗೆ ಯಾವುದೇ ಹಕ್ಕುಚ್ಯುತಿ ಅಥವಾ ಅನ್ಯಾಯದ ಭಯವಿರಲಾರದು. ಅಲ್ಲದೆ ನಮ್ಮಲ್ಲಿ ಕೆಲವು ಅಲ್ಲಾಹನಿಗೆ ವಿಧೇಯರಾದವರು ಇದ್ದಾರೆ, ಇನ್ನು ಕೆಲವರು ಸತ್ಯದಿಂದ ವಿಮುಖರಾಗಿದ್ದಾರೆ. ಆಜ್ಞಾಪಾಲನೆಯ ಮಾರ್ಗವನ್ನು ಸ್ವೀಕರಿಸಿಕೊಂಡವರು ಮೋಕ್ಷ ಮಾರ್ಗವನ್ನು ಕಂಡುಕೊಂಡರು. ಮತ್ತು ಸತ್ಯದಿಂದ ವಿಮುಖರಾದವರು ನರಕದ ಇಂಧನವಾಗುವರು. ಸಂದೇಶವಾಹಕರೇ, ನನಗೆ ಹೀಗೆಯೂ ದಿವ್ಯ ಬೋಧನೆ ಮಾಡಲಾಗಿದೆ ಎಂದು ಹೇಳಿರಿ. ಜನರು ಸನ್ಮಾರ್ಗದಲ್ಲಿ ಸ್ಥಿರಚಿತ್ತರಾಗಿ ನಡೆಯುತ್ತಿದ್ದರೆ ನಾವು ಅವರನ್ನು ಜಲ ಸಮೃದ್ಧರನ್ನಾಗಿ ಮಾಡಿಬಿಡುತ್ತಿದ್ದೆವು. ಲಿನಫ್ತಿನಹುಂ ಫೀಹ್ ವಮನ್ ಯುಅರಿದ್ ಅನ್ ಜಿಕ್ರಿ ರಬ್ಬಿಹಿ ಯಸ್ಲುಕ್ಹು ಅಜಾಬನ್ ಸಾದಾ. ಈ ಅನುಗ್ರಹದ ಮೂಲಕ ಅವರನ್ನು ಪರೀಕ್ಷಿಸಲಿಕ್ಕಾಗಿ, ಇನ್ನು ಯಾರು ತನ್ನ ಪ್ರಭುವಿನ ಸ್ಮರಣೆಯಿಂದ ವಿಮುಖನಾಗುವನೋ ಅವನನ್ನು ಅವನ ಪ್ರಭುವು ಕಠಿಣ ಯಾತನೆಗೆ ಗುರಿಪಡಿಸುವನು. ಮತ್ತು ಮಸೀದಿಗಳು ಅಲ್ಲಾಹನಿಗಾಗಿವೆ, ಆದುದರಿಂದ ಅವುಗಳಲ್ಲಿ ಅಲ್ಲಾಹನೊಂದಿಗೆ ಇತರ ಯಾರನ್ನೂ ಪ್ರಾರ್ಥಿಸಬೇಡಿರಿ. ಅಲ್ಲಾಹನ ದಾಸನು ಅವನನ್ನು ಪ್ರಾರ್ಥಿಸಲಿಕ್ಕಾಗಿ ನಿಂತಾಗ ಜನರು ಅವನ ಮೇಲೆ ಮುಗಿಬೀಳಲು ಸಿದ್ಧರಾಗಿ ಬಿಟ್ಟರು. ಕುಲ್ ಇನ್ನಮಾ ಅದ್ಉ ರಬ್ಬಿ ವಲಾ ಉಶ್ರಿಕು ಬಿಹಿ ಅಹದಾ. ಸಂದೇಶವಾಹಕರೇ ಹೇಳಿರಿ, ನಾನಂತೂ ನನ್ನ ಪ್ರಭುವನ್ನು ಪ್ರಾರ್ಥಿಸುತ್ತೇನೆ ಮತ್ತು ಅವನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡುವುದಿಲ್ಲ. ಕುಲ್ ಇನ್ أَمْلِكُ لَكُمْ ضَرًّا وَلَا رَشَدًا ಹೇಳಿರಿ, ನಿಮಗೆ ಯಾವುದೇ ಹಾನಿ ಮಾಡಲಿಕ್ಕಾಗಲಿ ಯಾವುದೇ ಲಾಭವನ್ನುಂಟು ಮಾಡಲಿಕ್ಕಾಗಲಿ ನನಗೆ ಅಧಿಕಾರವಿಲ್ಲ. ಕುಲ್ ಇನ್ನಿ ಲನ್ ಯುಜೀರನಿ ಮಿನಲ್ಲಾಹಿ ಅಹದ ವಲನ್ ಅಜಿದ ಮಿನ್ ದೂನಿಹಿ ಮುಲ್ತಹದ ಹೇಳಿರಿ, ನನ್ನನ್ನು ಅಲ್ಲಾಹನ ಹಿಡಿತದಿಂದ ಯಾರು ರಕ್ಷಿಸಲಾರರು, ಮತ್ತು ನನಗೆ ಅವನ ಸನ್ನಿಧಿಯ ಹೊರತು ಬೇರೆಲ್ಲೂ ಅಭಯಾಶ್ರಯವೂ ಸಿಗಲಾರದು. ಇಲ್ಲ ಬಲಗಂ ಮಿನಲ್ಲಾಹಿ ವರಿಸಲಾತಿ ವಮನ್ ಯಅಸಿ ಅಲ್ಲಾಹ ವರಸೂಲಹು ಫಇನ್ನ ಲಹು ನಾರ ಜಹನ್ನಂ ವಮನ್ ಯಅಸಿ ಅಲ್ಲಾಹ ವರಸೂಲಹು ಫಇನ್ನ ಲಹು ನಾರ ಜಹನ್ನಂ ಖಾಲಿದಿನ ಫೀಹಾ ಅಬದಾ. ಅಲ್ಲಾಹನ ವಚನ ಮತ್ತು ಅವನ ಸಂದೇಶಗಳನ್ನು ತಲುಪಿಸುವ ಹೊರತು ಬೇರಾವ ಕರ್ತವ್ಯವೂ ನನ್ನ ಮೇಲಿಲ್ಲ. ಅಲ್ಲಾಹು ಮತ್ತು ಅವನ ಸಂದೇಶವಾಹಕರ ಆಜ್ಞೆಗಳನ್ನು ಉಲ್ಲಂಘಿಸುವವರಿಗಾಗಿ ನರಕಾಗ್ನಿ ಇದೆ, ಮತ್ತು ಇಂತಹವರು ಅದರಲ್ಲಿ ಸದಾಕಾಲ ಬಿದ್ದಿರುವರು. ಇವರಿಗೆ ವಾಗ್ದಾನ ಮಾಡಲಾಗುತ್ತಿರುವುದನ್ನು ಕಣ್ಣಾರೆ ಕಂಡುಕೊಳ್ಳುವವರೆಗೂ ಇವರು ತಮ್ಮ ಈ ನಿಲುಮೆಯನ್ನು ಕೈಬಿಡಲಾರರು. ಆಗ ಯಾರ ಸಹಾಯಕರು ದುರ್ಬಲರು ಮತ್ತು ಯಾರ ಕೂಟವು ಅಲ್ಪಸಂಖ್ಯೆಯಲ್ಲಿದೆ ಎಂಬುದು ಅವರಿಗೆ ತಿಳಿದು ಬರುವುದು. ಕುಲ್ ಇನ್ ಅಜ್ರಿ ಅಕರೀಬುಂ ಮಾ ತುಅದೂನ ಅಂ ಯಜಅಲು ಲಹು ರಬ್ಬಿ ಅಮದಾ ಹೇಳಿರಿ, ನಿಮಗೆ ಏನನ್ನು ವಾಗ್ದಾನ ಮಾಡಲಾಗುತ್ತಿದೆಯೋ ಅದು ಸಮೀಪವಿದೆಯೋ, ಅಥವಾ ನನ್ನ ಪ್ರಭು ಅದಕ್ಕಾಗಿ ದೀರ್ಘವಾದ ಅವಧಿಯನ್ನೇನಾದರೂ ನಿಶ್ಚಯಿಸುವನೋ ಎಂಬುದು ನನಗೆ ತಿಳಿದಿಲ್ಲ. ಆಲಿಮುಲ್ ಗೈಬಿ ಫಲಾ ಯುಝ್ಹಿರು ಅಲಾ ಗೈಬಿಹಿ ಅಹದ ಅವನು ಅದೃಶ್ಯ ಜ್ಞಾನಿಯಾಗಿದ್ದಾನೆ, ತನ್ನ ಅದೃಶ್ಯ ಜ್ಞಾನವನ್ನು ಅವನು ಯಾರಿಗೂ ತಿಳಿಯಪಡಿಸುವುದಿಲ್ಲ. ಇಲ್ಲ ಮನಿರ್ತದ ಮಿರ್ ರಸೂಲಿನ್ ಫಇನ್ನಹು ಯಸ್ಲುಕು ಮಿನ್ ಬೈನಿ ಯದೈಹಿ ವಮಿನ್ ಖಲ್ಫಿಹಿ ರಸದ ಅದೃಶ್ಯ ಜ್ಞಾನವನ್ನು ನೀಡಲಿಕ್ಕಾಗಿ ತಾನು ಮೆಚ್ಚಿಕೊಂಡ ತನ್ನ ಸಂದೇಶವಾಹಕನ ಹೊರತು ಆಗ ಸಂದೇಶವಾಹಕನ ಮುಂದೆಯೂ ಹಿಂದೆಯೂ ಕಾವಲುಗಾರರನ್ನು ನೇಮಿಸಿ ಬಿಡುತ್ತಾನೆ. ಲಿಯಅಲಮ ಅನ್ ಕದ್ ಅಬ್ಲಗು ರಿಸಾಲತಿ ರಬ್ಬಿಹಿಂ ವಅಹಾತ ಬಿಮಾ ಲದೈಹಿಂ ವಅಹ್ಸಾ ಕುಲ್ಲ ಶೈಇನ್ ಅದದ ಅವರು ತಮ್ಮ ಪ್ರಭುವಿನ ಸಂದೇಶಗಳನ್ನು ತಲುಪಿಸಿರುವರೆಂಬುದನ್ನು ಅವನು ತಿಳಿಯಲಿಕ್ಕಾಗಿ ಅವನು ಅವರ ಪರಿಸರವನ್ನು ಸಂಪೂರ್ಣವಾಗಿ ಸುತ್ತುಗಟ್ಟಿರುತ್ತಾನೆ, ಮತ್ತು ಪ್ರತಿಯೊಂದು ವಸ್ತುವನ್ನು ಅವನು ಲೆಕ್ಕ ಮಾಡಿಟ್ಟಿರುತ್ತಾನೆ. بسم الله الرحمن الرحيم ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯಾ ಅಯ್ಯುಹಲ್ ಮುಜ್ಜಮ್ಮಿಲ್ ಹೊದ್ದು ಮಲಗುವವರೇ, ಉಮಿಲ್ ಲೈಲ ಇಲ್ಲಾ ಖಲೀಲ ಸ್ವಲ್ಪ ಹೊತ್ತು ಹೊರತುಪಡಿಸಿ ರಾತ್ರಿ ವೇಳೆ ನಮಾಜಿಗಾಗಿ ನಿಲ್ಲಿರಿ. ನಿಸ್ಫಹು ಔ ಇನ್ಕುಸ್ ಮಿನ್ಹು ಖಲೀಲ ರಾತ್ರಿಯ ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿರಿ. ಔಜಿದ್ ಅಲೈಹಿ ವರತ್ತಿಲಿಲ್ ಖುರ್ಆನ ತರ್ತೀಲ ಅಥವಾ ಅದಕ್ಕಿಂತ ತುಸು ಹೆಚ್ಚಿಸಿಕೊಳ್ಳಿರಿ, ಮತ್ತು ಖುರ್ಆನ್ ಅನ್ನು ಸರಿಯಾಗಿ ತಡೆ ತಡೆದು ಪಠಿಸಿರಿ. ಇನ್ನ ಸನುಲ್ಕಿ ಅಲೈಕ ಕೌಲನ್ ಸಕೀಲ ನಾವು ನಿಮ್ಮ ಮೇಲೆ ಒಂದು ಘನವಾದ ವಾಣಿಯನ್ನು ಅವತೀರ್ಣಗೊಳಿಸಲಿದ್ದೇವೆ. ಇನ್ನ ನಾಶಿಅತಲ್ ಲೈಲಿ ಹಿಯ ಅಶದ್ದು ವಟ್ಅನ್ ವಅಕ್ವಮ ಕೀಲ ವಾಸ್ತವದಲ್ಲಿ ರಾತ್ರಿ ಕಾಲದ ಏಳುವಿಕೆಯು ಆತ್ಮನಿಯಂತ್ರಣದ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿದೆ, ಮತ್ತು ಖುರ್ಆನ್ ಅನ್ನು ಸರಿಯಾಗಿ ಪಠಿಸುವುದಕ್ಕೆ ಹೆಚ್ಚು ಯೋಗ್ಯವಾಗಿದೆ. ಇನ್ನ ಲಕ ಫಿನ್ ನಹರಿ ಸಬ್ಹನ್ ತವೀಲ ಹಗಲು ಹೊತ್ತಿನಲ್ಲಂತೂ ನಿಮಗೆ ಅನೇಕ ಕೆಲಸ ಕಾರ್ಯಗಳಿರುತ್ತವೆ. ವಾಜ್ಕುರ್ ಇಸ್ಮ ರಬ್ಬಿಕ ವತಬತ್ತಲ್ ಇಲೈಹಿ ತಬ್ತೀಲ ನಿಮ್ಮ ಪ್ರಭುವಿನ ನಾಮವನ್ನು ಸ್ಮರಿಸುತ್ತಲಿರಿ, ಮತ್ತು ಎಲ್ಲರಿಂದಲೂ ಬೇರ್ಪಟ್ಟು ಕೇವಲ ಅವನಿಗೆ ಸೇರಿದವರಾಗಿರಿ. ರಬ್ಬುಲ್ ಮಶ್ರಿಕಿ ವಲ್ ಮಗ್ರಿಬಿ ಲಾ ಇಲಾಹ ಇಲ್ಲಾ ಹುವ ಫತ್ತಖಿದ್ಹು ವಕೀಲ ಅವನು ಪೂರ್ವ ಪಶ್ಚಿಮಗಳ ಒಡೆಯನು, ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ, ಆದುದರಿಂದ ಅವನನ್ನೇ ನಿಮ್ಮ ಕಾರ್ಯಸಾಧಕನಾಗಿ ಮಾಡಿಕೊಳ್ಳಿರಿ. ವಸ್ಬಿರ್ ಅಲಾ ಮಾ ಯಕೂಲೂನ ವಹ್ಜುರ್ಹುಮ್ ಹಜ್ರನ್ ಜಮೀಲ ಮತ್ತು ಜನರು ಆಡುತ್ತಿರುವ ಮಾತುಗಳ ಬಗ್ಗೆ ತಾಳ್ಮೆ ವಹಿಸಿರಿ, ಮತ್ತು ಸಭ್ಯ ರೀತಿಯಲ್ಲಿ ಅವರಿಂದ ಬೇರ್ಪಡಿರಿ. وَذَرْنِي وَالْمُكَذِّبِينَ أُولِي النَّعْمَةِ وَمَهِّلْهُمْ قَلِيلًا. ಸತ್ಯವನ್ನು ತಿರಸ್ಕರಿಸುವ ಈ ಸ್ಥಿತಿವಂತರೊಂದಿಗೆ ವ್ಯವಹರಿಸುವ ಕಾರ್ಯವನ್ನು ನೀವು ನನಗೆ ಬಿಟ್ಟು ಬಿಡಿರಿ, ಮತ್ತು ಇವರನ್ನು ಸ್ವಲ್ಪ ಕಾಲ ಇದೇ ಸ್ಥಿತಿಯಲ್ಲಿ ಇರಲು ಬಿಡಿರಿ. ನಮ್ಮ ಬಳಿ ಇವರಿಗಾಗಿ ಭಾರವಾದ ಬೇಡಿಗಳಿವೆ, ದಗದಗಿಸುವ ಅಗ್ನಿಯಿದೆ. ಗಂಟಲಲ್ಲಿ ಸಿಕ್ಕಿಕೊಳ್ಳುವಂತಹ ಭೋಜನ ಮತ್ತು ವೇದನಾಯುಕ್ತ ಯಾತನೆ ಇದೆ. ಯೌಮ ತರ್ಜುಫುಲ್ ಅರ್ದು ವಲ್ ಜಿಬಾಲು ವಕಾನತಿಲ್ ಜಿಬಾಲು ಕಸೀಬನ್ ಮಹೀಲಾ. ಭೂಮಿಯು ಪರ್ವತಗಳು ನಡುಗತೊಡಗುವ ಹಾಗೂ ಪರ್ವತಗಳು ಚದುರಿಹೋದ ಮರಳ ರಾಶಿಯಂತೆ ಆಗಿಬಿಡುವ ಆ ದಿನ ಇದು ಸಂಭವಿಸುವುದು. ಇನ್ನ ಅರ್ಸಲ್ನ ಇಲೈಕುಂ ರಸೂಲನ್ ಶಾಹಿದನ್ ಅಲೈಕುಂ ರಸೂಲನ್ ಶಾಹಿದನ್ ಅಲೈಕುಂ ಕಮ ಅರ್ಸಲ್ನ ಇಲಾ ಫಿರ್ಔನ ರಸೂಲ. ನಾವು ಫಿರ್ಔನನ ಕಡೆಗೆ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದ್ದಂತೆಯೇ ನಿಮ್ಮ ಮೇಲೆ ಸಾಕ್ಷಿಯಾಗಿ ಒಬ್ಬ ಸಂದೇಶವಾಹಕನನ್ನು ಕಳುಹಿಸಿರುತ್ತೇವೆ. ಫಿರ್ಔನನು ಆ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದಾಗ ನಾವು ಅವನನ್ನು ಅತ್ಯಂತ ಉಗ್ರವಾಗಿ ಹಿಡಿದು ಬಿಟ್ಟೆವು ಎಂಬುದನ್ನು ಗಮನಿಸಿರಿ. فكيف تتقون إن كفرتم يوما يجعل الولدان شيبا السماء منفطر به كان وعده مفعولا. ನೀವು ಸತ್ಯವನ್ನು ತಿರಸ್ಕರಿಸಿದರೆ ಮಕ್ಕಳನ್ನು ವೃದ್ಧರಾಗಿ ಮಾಡಿಬಿಡುವಂತಹ ಮತ್ತು ಆಕಾಶವು ಬಿರಿದು ಹೋಗುವಷ್ಟು ಕಠಿಣವಾಗಿರುವಂತಹ ಆ ದಿನ ಹೇಗೆ ರಕ್ಷಣೆ ಹೊಂದುವಿರಿ? ಅಲ್ಲಾಹನ ವಾಗ್ದಾನವಂತೂ ಪೂರ್ಣಗೊಂಡೇ ತೀರುವುದು. ಇನ್ನ ಹಾದಿಹಿ ತಜ್ಕಿರಹ್ ಫಮನ್ ಶಾ ಅತ್ತಖದ ಇಲಾ ರಬ್ಬಿಹಿ ಸಬೀಲಾ. ಇದೊಂದು ಉಪದೇಶವಾಗಿದೆ, ಇನ್ನು ಇಷ್ಟವಿದ್ದವನು ತನ್ನ ಪ್ರಭುವಿನ ಕಡೆಗೆ ಹೋಗುವ ಮಾರ್ಗವನ್ನು ಸ್ವೀಕರಿಸಿಕೊಳ್ಳಲಿ. ಇನ್ನ ರಬ್ಬಕ ಯಅಲಮು ಅನ್ನಕ ತಕೂಮು ಅದ್ನಾ ಮಿನ್ ಥುಲುಥೈ ಲೈಲಿ ವನಿಸ್ಫಹು ವಥುಲುಥಹು ವತಾಇಫತುಂ ಮಿನ ಅಲ್ಲದೀನ ಮಅಕ ವಲ್ಲಾಹು ಯುಕದ್ದಿರು ಲೈಲ ವನ್ನಹಾರ ಅಲಿಮ ಅನ್ ಲನ್ ತುಹ್ಸೂಹು ಫತಾಬ ಅಲೈಕುಂ فقرأوا ما تيسر من القرآن علم أن سيكون منكم مرضى وآخرون يضربون في الأرض يبتغون من فضل الله وآخرون يضربون في الأرض يبتغون من فضل الله وآخرون يقاتلون في سبيل الله فقرؤوا ما تيسر منه واقيموا الصلاه واتوا الزكاه واقرضوا الله قرضا حسنا وما تقدموا لانفسكم من خير تجدوه عند الله هو خيرا واعظم اجرا واستغفروا الله ಸಂದೇಶವಾಹಕರೇ, ನೀವು ಕೆಲವೊಮ್ಮೆ ರಾತ್ರಿಯ ಸುಮಾರು ಮೂರನೆಯ ಎರಡು ಭಾಗ, ಇನ್ನು ಕೆಲವೊಮ್ಮೆ ಅರ್ಧ ಭಾಗ ಮತ್ತು ಕೆಲವೊಮ್ಮೆ ಮೂರನೆಯ ಒಂದು ಭಾಗವನ್ನು ಆರಾಧನೆಯಲ್ಲಿ ಕಳೆಯುತ್ತೀರೆಂದು ನಿಮ್ಮ ಪ್ರಭು ತಿಳಿದಿರುತ್ತಾನೆ. ನಿಮ್ಮ ಸಂಗಾತಿಗಳ ಪೈಕಿಯೂ ಒಂದು ಗುಂಪು ಹೀಗೆ ಮಾಡುತ್ತದೆ. ಅಲ್ಲಾಹನೇ ರಾತ್ರಿ ಮತ್ತು ಹಗಲುಗಳ ಸಮಯಗಳ ಲೆಕ್ಕವಿಡುತ್ತಾನೆ. ನೀವು ಕಾಲಗಣನೆಯನ್ನು ಸರಿಯಾಗಿ ಮಾಡಲಾರಿರಿ ಎಂಬುದು ಅವನಿಗೆ ತಿಳಿದಿದೆ. ಆದುದರಿಂದ ಅವನು ನಿಮ್ಮ ಮೇಲೆ ದಯತೋರಿದನು. ಇನ್ನು ಮುಂದೆ ಕುರ್ಆನ್ನಿಂದ ಸುಲಭವಾಗಿ ಪಠಿಸಲು ನಿಮಗೆ ಸಾಧ್ಯವಿರುವಷ್ಟನ್ನು ಪಠಿಸಿರಿ. ನಿಮ್ಮ ಪೈಕಿ ಕೆಲವರು ರೋಗಿಗಳಿರಬಹುದು, ಇನ್ನು ಕೆಲವರು ಅಲ್ಲಾಹನ ಅನುಗ್ರಹವನ್ನರಸಿಕೊಂಡು ಪ್ರಯಾಣದಲ್ಲಿರುತ್ತಾರೆ, ಮತ್ತೆ ಕೆಲವರು ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡುತ್ತಾರೆ ಎಂದು ಅವನಿಗೆ ತಿಳಿದಿದೆ. ಆದುದರಿಂದ ಸುಲಭವಾಗಿ ಪಠಿಸಲು ಸಾಧ್ಯವಿರುವಷ್ಟು ಕುರ್ಆನನ್ನು ಪಠಿಸಿರಿ, ನಮಾಜು ಸಂಸ್ಥಾಪಿಸಿರಿ, ಜಕಾತ್ ಕೊಡಿರಿ ಮತ್ತು ಅಲ್ಲಾಹನಿಗೆ ಉತ್ತಮ ಸಾಲವನ್ನು ಕೊಡುತ್ತಲಿರಿ. ನೀವು ನಿಮಗಾಗಿ ಮುಂದೆ ಕಳುಹಿಸುವ ಪ್ರತಿಯೊಂದು ಸತ್ಕಾರ್ಯವನ್ನು ನೀವು ಅಲ್ಲಾಹನ ಬಳಿ ಕಾಣುವಿರಿ. ಅವನೇ ಅತ್ಯುತ್ತಮನು ಮತ್ತು ಅವನ ಸತ್ಫಲವು ಬಹಳ ಹಿರಿದಾಗಿದೆ. ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುತ್ತಲಿರಿ. ಖಂಡಿತವಾಗಿಯೂ ಅಲ್ಲಾಹು ಮಹಾ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯಾ ಅಯ್ಯುಹಲ್ ಮುದ್ದಸ್ಸಿರ್, ಹೊದ್ದು ಮಲಗುವವರೇ. ಕುಂ ಫಅನ್ಧಿರ್, ಎದ್ದೇಳಿರಿ ಮತ್ತು ಎಚ್ಚರಿಸಿರಿ. ವರಬ್ಬಕ ಫಕಬ್ಬಿರ್, ಮತ್ತು ನಿಮ್ಮ ಪ್ರಭುವಿನ ಹಿರಿಮೆಯನ್ನು ಘೋಷಿಸಿರಿ. ವಥಿಯಾಬಕ ಫತಹ್ಹಿರ್, ಮತ್ತು ನಿಮ್ಮ ವಸ್ತ್ರಗಳನ್ನು ಶುಚಿಯಾಗಿರಿಸಿರಿ. ವರ್ರುಜ್ಜ ಫಹ್ಜುರ್, ಮತ್ತು ಮಾಲಿನ್ಯದಿಂದ ದೂರವಿರಿ. ವಲಾ ತಮ್ನುನ್ ತಸ್ತಕ್ಬಿರ್, ಹೆಚ್ಚು ಪಡೆಯಲಿಕ್ಕಾಗಿ ಉಪಕಾರ ಮಾಡಬೇಡಿರಿ. ವಲಿರಬ್ಬಿಕ ಫಸ್ಬಿರ್, ಮತ್ತು ನಿಮ್ಮ ಪ್ರಭುವಿಗಾಗಿ ತಾಳ್ಮೆ ವಹಿಸಿರಿ. ಫಇದಾ ನುಖಿರ ಫಿನ್ನಾಕೂರ್, ಕಹಳೆ ಊದಲ್ಪಡುವಾಗ. ಫದಾಲಿಕ ಯೌಮಇದಿ ಯೌಮುನ್ ಅಸೀರ್, ಆ ದಿನವು ಅತ್ಯಂತ ಕಠಿಣ ದಿನವಾಗಿರುವುದು. ಅಲಲ್ ಕಾಫಿರೀನ ಗೈರು ಯಸೀರ್, ಸತ್ಯ ನಿಷೇಧಿಗಳಿಗೆ ಅದು ಲಘುವಾಗಿರಲಾರದು. ದರ್ನಿ ವಮನ್ ಖಲಕ್ತು ವಹೀದಾ, ನನ್ನನ್ನು ನಾನು ಒಬ್ಬಂಟಿಯಾಗಿ ಸೃಷ್ಟಿಸಿದವನನ್ನು ಬಿಟ್ಟು ಬಿಡಿರಿ. ವಜಅಲ್ತು ಲಹು ಮಾಲಂ ಮಮ್ದೂದಾ, ನಾನು ಅವನಿಗೆ ಹೇರಳ ಸಂಪತ್ತನ್ನು ಕೊಟ್ಟೆನು. ವಬನೀನ ಶುಹೂದಾ, ಅವನ ಜೊತೆಯಲ್ಲೇ ಹಾಜರಿರುವ ಪುತ್ರರನ್ನು ಕೊಟ್ಟೆನು. ವಮಹ್ಹತ್ತು ಲಹು ತಮ್ಹೀದಾ, ಮತ್ತು ಅವನ ಪಾಲಿಗೆ ನಾಯಕತ್ವದ ಮಾರ್ಗವನ್ನು ಸುಗಮಗೊಳಿಸಿದೆನು. ಇಷ್ಟಿದ್ದು ಅವನು ನಾನು ಅವನಿಗೆ ಇನ್ನಷ್ಟು ಕೊಡಬೇಕೆಂದು ಆಶಿಸುತ್ತಿದ್ದಾನೆ. ಕಲ್ಲ ಇನ್ನಹು ಕಾನ ಲಿಆಯಾತಿನ ಅನೀದ, ಖಂಡಿತ ಇಲ್ಲ, ಅವನು ನಮ್ಮ ವಚನಗಳನ್ನು ದ್ವೇಷಿಸುತ್ತಾನೆ. ಸಾರ್ಹಿಕುಹು ಸಾಉದ, ನಾನಂತೂ ಅವನನ್ನು ಶೀಘ್ರವೇ ಒಂದು ಕಠಿಣ ಏರನ್ನು ಏರಿಸುವೆನು. ಇನ್ನಹು ಫಕ್ಕರ ವಕದ್ದರ್, ಅವನು ಯೋಚಿಸಿದನು ಮತ್ತು ಮಾತನ್ನು ಸೃಷ್ಟಿಸಲು ಪ್ರಯತ್ನಿಸಿದನು. ಫಕುತಿಲ ಕೈಫ ಕದ್ದರ್, ಅವನ ಮೇಲೆ ಶಾಪವಿರಲಿ, ಅವನು ಸೃಷ್ಟಿಸಲು ಪ್ರಯತ್ನಿಸಿದ ಮಾತು ಎಂತಹದು. ಥುಮ್ಮ ಕುತಿಲ ಕೈಫ ಕದ್ದರ್, ಹೌದು, ಅವನ ಮೇಲೆ ಶಾಪವಿರಲಿ, ಅವನು ಸೃಷ್ಟಿಸ ಬಯಸಿದ ಮಾತು ಎಂತಹದು. ತುಮ್ಮ ನಬರ್, ಆ ಬಳಿಕ ಅವನು ಜನರ ಕಡೆಗೆ ನೋಡಿದನು. ತುಮ್ಮ ಅಬಸ ವಬಸರ್, ತರುವಾಯ ಹಣೆ ಮುದುಡಿಸಿಕೊಂಡನು ಮತ್ತು ಮುಖ ಮುರಿದುಕೊಂಡನು. ತುಮ್ಮ ಅದ್ಬರ ವಸ್ತಕ್ಬರ್, ಅನಂತರ ಮರಳಿದನು ಮತ್ತು ಅಹಂಭಾವಕ್ಕೊಳಗಾದನು. ಫಕಾಲ ಇನ್ ಹಾಜಾ ಇಲ್ಲಾ ಸಿಹ್ರುನ್ ಯುಥರ್, ಕೊನೆಗೆ ಹೀಗೆಂದನು, ಇದು ಹಿಂದಿನಿಂದಲೇ ನಡೆದು ಬಂದಿರುವ ಒಂದು ಜಾದು ಅಲ್ಲದೆ ಇನ್ನೇನೂ ಅಲ್ಲ. ಇನ್ ಹಾಜಾ ಇಲ್ಲಾ ಕೌಲುಲ್ ಬಶರ್, ಇದೊಂದು ಮನುಷ್ಯವಾಣಿಯಾಗಿದೆ. ಸಉಸ್ಲೀಹಿ ಸಕರ್, ನಾನು ಸದ್ಯವೇ ಅವನನ್ನು ನರಕಕ್ಕೆ ತಳ್ಳಿಬಿಡುವೆನು. ವಮಾ ಅದ್ರಾಕ ಮಾ ಸಕರ್, ಮತ್ತು ನರಕವೇನಾಗಿರುತ್ತದೆಂದು ನಿಮಗೇನು ಗೊತ್ತು. ಲಾ ತುಬ್ಕಿ ವಲಾ ತದರ್, ಅದು ಉಳಿಸಲಿಕ್ಕೂ ಇಲ್ಲ ಬಿಡಲಿಕ್ಕೂ ಇಲ್ಲ. ಲವ್ವಾಹತುಲ್ ಲಿಲ್ ಬಶರ್, ಚರ್ಮವನ್ನು ಸುಟ್ಟು ಹಾಕುವಂತಹದ್ದು. ಅಲೈಹಾ ತಿಸ್ಅತಾಶರ್, ಅದರ ಮೇಲೆ 19 ಕಾರ್ಯಕರ್ತರು ನಿಯುಕ್ತರಾಗಿದ್ದಾರೆ. ವಮಾ ಜಅಲ್ನಾ ಅಸ್ಹಾಬನ್ ನಾರ್ ಇಲ್ಲಾ ಮಲಾಯಿಕತಂ ವಮಾ ಜಅಲ್ನಾ ಇದ್ದತಹುಂ ಇಲ್ಲಾ ಫಿತ್ನಾ ಲಿಲ್ಲದೀನ ಕಫರು ليستيقن الذين أوتوا الكتاب ويزداد الذين آمنوا إيمانا ولا يرتاب الذين أوتوا الكتاب والمؤمنون وليقول الذين في قلوبهم مرض والكافرون ماذا أراد الله بهذا مثلا كذلك يضل الله من يشاء ويهدي من يشاء وما يعلم جنود ربك إلا هو وما هي إلا ذكرى للبشر. ನಾವು ನರಕದ ಕಾರ್ಯಕರ್ತರನ್ನಾಗಿ ದೇವಚರರನ್ನು ನೇಮಿಸಿದ್ದೇವೆ ಮತ್ತು ಅವರ ಸಂಖ್ಯೆಯನ್ನು ಸತ್ಯ ನಿಷೇಧಿಗಳ ಪಾಲಿಗೆ ಒಂದು ಪರೀಕ್ಷಾ ಸಾಧನವಾಗಿ ಮಾಡಿದ್ದೇವೆ. ಗ್ರಂಥದವರಿಗೆ ನಂಬಿಕೆಯುಂಟಾಗಲೆಂದು, ಸತ್ಯವಿಶ್ವಾಸಿಗಳ ವಿಶ್ವಾಸವು ವರ್ಧಿಸಲೆಂದು, ಗ್ರಂಥದವರು ಹಾಗೂ ಸತ್ಯವಿಶ್ವಾಸಿಗಳು ಯಾವುದೇ ಸಂಶಯದಲ್ಲಿ ಬಿದ್ದಿರಬಾರದೆಂದು ಮತ್ತು ಮನಸ್ಸಿನಲ್ಲಿ ರೋಗವಿರುವವರು ಹಾಗೂ ಸತ್ಯ ನಿಷೇಧಿಗಳು ಇಂತಹ ವಿಚಿತ್ರ ಮಾತಿನ ಮೂಲಕ ಅಲ್ಲಾಹನು ಉದ್ದೇಶಿಸುವುದಾದರೂ ಏನನ್ನು ಎಂದು ಹೇಳುವಂತಾಗಲು ಹೀಗೆ ಮಾಡಿದ್ದೇವೆ. ಈ ರೀತಿ ಅಲ್ಲಾಹನು ತಾನಿಚ್ಛಿಸಿದವರನ್ನು ಪಥಭ್ರಷ್ಟಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಸನ್ಮಾರ್ಗದರ್ಶನ ಮಾಡುತ್ತಾನೆ ಮತ್ತು ನಿಮ್ಮ ಪ್ರಭುವಿನ ಸೇನೆಗಳನ್ನು ಸ್ವತಃ ಅವನ ಹೊರತು ಇನ್ನಾರೂ ಅರಿತಿಲ್ಲ. ಮತ್ತು ಆ ನರಕವನ್ನು ಪ್ರಸ್ತಾಪಿಸಿರುವುದು ಜನರಿಗೆ ಉಪದೇಶ ಸಿಗಬೇಕೆಂದಲ್ಲದೆ ಬೇರಾವ ಉದ್ದೇಶದಿಂದಲೂ ಅಲ್ಲ. ಖಂಡಿತ ಅಲ್ಲ. ಚಂದ್ರನಾಣೆ ಮತ್ತು ರಾತ್ರಿಯಾಣೆ ಅದು ಮರಳುವಾಗ ಮತ್ತು ಮುಂಜಾವಿನಾಣೆ ಅದು ಬೆಳಗುವಾಗ ಈ ನರಕವು ಮಹಾವಸ್ತುಗಳ ಪೈಕಿ ಒಂದಾಗಿದೆ. ಅದು ಮಾನವರ ಪಾಲಿಗೆ ಎಚ್ಚರಿಕೆಯಾಗಿದೆ. ನಿಮ್ಮ ಪೈಕಿ ಮುಂದುವರಿಯಲಿಚ್ಛಿಸುವ ಅಥವಾ ಹಿಂದುಳಿಯಲಿಚ್ಛಿಸುವ ಪ್ರತಿಯೊಬ್ಬನ ಪಾಲಿಗೆ ಅದು ಎಚ್ಚರಿಕೆಯಾಗಿದೆ. ಪ್ರತಿಯೊಬ್ಬನು ತನ್ನ ದುಡಿಮೆಯ ಬದಲಿಗೆ ಅಡವಿಡಲ್ಪಟ್ಟಿದ್ದಾನೆ. ಬಲಗಡೆಯವರ ಹೊರತು ಅವರು ಸ್ವರ್ಗದಲ್ಲಿರುವರು. ಅವರು ಅಪರಾಧಿಗಳೊಡನೆ ಹೀಗೆ ಕೇಳುವರು, ನಿಮ್ಮನ್ನು ನರಕಕ್ಕೆ ಒಯ್ದದ್ದು ಯಾವುದು? ಅವರು ಹೇಳುವರು, ನಾವು ನಮಾಜ್ ಮಾಡುವವರಾಗಿರಲಿಲ್ಲ ಮತ್ತು ದರಿದ್ರರಿಗೆ ಉಣಿಸುತ್ತಿರಲಿಲ್ಲ. ಮತ್ತು ಸತ್ಯದ ವಿರುದ್ಧ ಮಾತುಗಳನ್ನು ಸೃಷ್ಟಿಸುವವರ ಜೊತೆ ಸೇರಿ ನಾವು ಮಾತುಗಳನ್ನು ಸೃಷ್ಟಿಸುತ್ತಿದ್ದೆವು. ಮತ್ತು ನಾವು ಪ್ರತಿಫಲದ ದಿನವನ್ನು ಸುಳ್ಳೆಂದು ಹೇಳುತ್ತಿದ್ದೆವು. ಕೊನೆಗೆ ಆ ಖಚಿತ ದಿನವು ನಮಗೆ ಎದುರಾಗಿಯೇ ಬಿಟ್ಟಿತು. ಅಂದು ಶಿಫಾರಸು ಮಾಡುವವರ ಶಿಫಾರಸು ಅವರಿಗೆ ಯಾವುದೇ ಪ್ರಯೋಜನ ನೀಡದು. ಇವರು ಈ ಉಪದೇಶದಿಂದ ವಿಮುಖರಾಗಲು ಇವರಿಗೆ ಆಗಿರುವುದಾದರೂ ಏನು? كأنهم حمر مستنفرة فرت من قسورة. ಇವರ ಅವಸ್ಥೆಯು ಸಿಂಹಕ್ಕೆ ಅಂಜಿ ಓಡುತ್ತಿರುವ ಕಾಡು ಕತ್ತೆಗಳಂತಿದೆ. بل يريد كل امرئ منهم ان يؤتى صحفا منشرة. ವಾಸ್ತವದಲ್ಲಿ ಇವರ ಪೈಕಿ ಪ್ರತಿಯೊಬ್ಬನೂ ತನ್ನ ಹೆಸರಿಗೆ ಬಹಿರಂಗ ಪತ್ರಗಳು ಕಳುಹಿಸಲ್ಪಡಬೇಕೆಂದು ಬಯಸುತ್ತಾನೆ. كلا بل لا يخافون الآخرة. ಖಂಡಿತ ಇಲ್ಲ. ವಾಸ್ತವದಲ್ಲಿ ಇವರಿಗೆ ಪರಲೋಕದ ಭಯವಿಲ್ಲ. كلا إنه تذكرة. ಖಂಡಿತ ಇಲ್ಲ. ಇದೊಂದು ಉಪದೇಶವಾಗಿದೆ. ಇಷ್ಟವುಳ್ಳವನು ಇದರಿಂದ ಪಾಠ ಪಡೆಯಲಿ. ಅಲ್ಲಾಹನೇ ಇಚ್ಛಿಸುವ ಹೊರತು ಇವರು ಯಾರೂ ಪಾಠ ಕಲಿಯಲಾರರು. ಅವನೇ ಭಯಭಕ್ತಿಗೆ ಅರ್ಹನು ಮತ್ತು ಅವನೇ ಭಯಭಕ್ತಿಯುಳ್ಳವರನ್ನು ಕ್ಷಮಿಸಬಲ್ಲವನಾಗಿರುತ್ತಾನೆ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಅಲ್ಲ, ನಾನು ಪುನರುತ್ಥಾನ ದಿನದ ಆಣೆ ಹಾಕುತ್ತೇನೆ. ಮತ್ತು ಅಲ್ಲ, ನಾನು ಹಳಿಯುವ ಚಿತ್ತದ ಆಣೆ ಹಾಕುತ್ತೇನೆ. ಅಯಹ್ಸಬುಲ್ ಇನ್ಸಾನು ಅಲ್ಲನ್ ನಜ್ಮಅ ಇಧಾಮಹ್, ನಾವು ಅವನ ಎಲುಬುಗಳನ್ನು ಒಟ್ಟುಗೂಡಿಸಲಾರೆವೆಂದು ಮಾನವನು ಭಾವಿಸುತ್ತಿರುವನೆ. ಬಲಾ ಖಾದಿರೀನ ಅಲಾ ಅನ್ ನುಸವ್ವಿಯ ಬನಾನಹ್, ಯಾಕಿಲ್ಲ, ನಾವಂತೂ ಅವನ ಬೆರಳುಗಳ ತುದಿಗಳನ್ನು ಕೂಡ ಸರಿಯಾಗಿ ರಚಿಸಲು ಶಕ್ತರಾಗಿದ್ದೇವೆ. ಆದರೆ ಮಾನವನು ಮುಂದೆಯೂ ತಾನು ದುಷ್ಕರ್ಮಗಳನ್ನು ಮಾಡುತ್ತಿರಬೇಕೆಂದು ಇಚ್ಛಿಸುತ್ತಾನೆ. ಆ ಪುನರುತ್ಥಾನ ದಿನ ಬರುವುದಾದರೂ ಯಾವಾಗ ಎಂದು ಕೇಳುತ್ತಾನೆ. ದೃಷ್ಟಿಗಳು ಸ್ತಬ್ಧವಾಗಿ ಬಿಡುವಾಗ, ಮತ್ತು ಚಂದ್ರನು ಕಳೆಗುಂದುವಾಗ, ಸೂರ್ಯ ಚಂದ್ರರನ್ನು ಸೇರಿಸಿ ಒಂದಾಗಿಸಿದಾಗ, ಆಗ ಇದೇ ಮನುಷ್ಯ ಎಲ್ಲಿಗೆ ಓಡಿ ಹೋಗಲಿ ಎಂದು ಹೇಳುವನು. ಖಂಡಿತ ಇಲ್ಲ, ಅಲ್ಲಿ ಯಾವ ಅಭಯಸ್ಥಾನವೂ ಇರಲಾರದು. ಅಂದು ನಿನ್ನ ಪ್ರಭುವಿನ ಮುಂದೆಯೇ ಹೋಗಿ ನಿಲ್ಲಬೇಕಾಗುವುದು. ಅಂದು ಮಾನವನಿಗೆ ಅವನ ಹಿಂದಿನ ಮುಂದಿನ ಸಕಲ ಕರ್ಮಗಳನ್ನು ತೋರಿಸಿಕೊಡಲಾಗುವುದು. ವಾಸ್ತವದಲ್ಲಿ ಮಾನವನು ತಾನೇ ತನ್ನನ್ನು ಚೆನ್ನಾಗಿ ಬಲ್ಲನು. ಅವನು ಎಷ್ಟೇ ನೆಪಗಳನ್ನೊಡ್ಡಿದರೂ ಸರಿ, ಸಂದೇಶವಾಹಕರೇ, ಈ ದಿವ್ಯವಾಣಿಯನ್ನು ಬೇಗ ಬೇಗನೆ ಕಂಠಪಾಠ ಮಾಡಿಕೊಳ್ಳಲಿಕ್ಕಾಗಿ ನಿಮ್ಮ ನಾಲಿಗೆಯನ್ನು ಚಲಿಸಬೇಡಿರಿ. ಇದನ್ನು ಕಂಠಪಾಠ ಮಾಡಿಸುವ ಮತ್ತು ಓದಿಸುವ ಹೊಣೆ ನಮ್ಮ ಮೇಲಿದೆ. ಆದುದರಿಂದ ನಾವು ಇದನ್ನು ಓದುತ್ತಿರುವಾಗ ನೀವು ಇದರ ಪಠಣವನ್ನು ಗಮನವಿಟ್ಟು ಆಲಿಸುತ್ತೀರಿ. ಅನಂತರ ಇದರ ತಾತ್ಪರ್ಯವನ್ನು ವಿವರಿಸುವ ಹೊಣೆಯೂ ನಮ್ಮ ಮೇಲೆಯೇ ಇದೆ. ಖಂಡಿತ ಅಲ್ಲ, ವಾಸ್ತವದಲ್ಲಿ ನೀವು ಶೀಘ್ರ ಪ್ರಾಪ್ತವಾಗುವ ವಸ್ತುವನ್ನು ಅರ್ಥಾತ್ ಇಹಲೋಕವನ್ನು ಪ್ರೀತಿಸುತ್ತೀರಿ ಮತ್ತು ಪರಲೋಕವನ್ನು ಬಿಟ್ಟು ಬಿಡುತ್ತೀರಿ. ಆ ದಿನ ಕೆಲವು ಮುಖಗಳು ಅರಳಿರುವು, ತಮ್ಮ ಪ್ರಭುವನ್ನು ನೋಡುತ್ತಿರುವು. ಮತ್ತು ಇನ್ನು ಕೆಲವು ಮುಖಗಳು ಖಿನ್ನವಾಗಿರುವು, ಮತ್ತು ತಮ್ಮೊಂದಿಗೆ ಸೊಂಟ ಮುರಿಯುವ ರೀತಿಯಲ್ಲಿ ವರ್ತಿಸಲಾಗುವುದೆಂದು ಭಾವಿಸುತ್ತಿರುವು. ಖಂಡಿತ ಅಲ್ಲ, ಪ್ರಾಣವು ಗಂಟಲಿಗೆ ತಲುಪುವಾಗ, ಮಾಂತ್ರಿಕನು ಯಾರಾದರೂ ಇದ್ದಾನೆಯೇ ಎಂದು ಕೇಳಲಾಗುವಾಗ, ಮತ್ತು ಭೂಲೋಕದಿಂದ ಅಗಲುವ ಸಮಯವೆಂದು ಮನುಷ್ಯನಿಗೆ ಮನವರಿಕೆಯಾಗುವಾಗ, ಮತ್ತು ಮೊಣಕಾಲಿನೊಂದಿಗೆ ಮೊಣಕಾಲು ಸೇರಿಕೊಳ್ಳುವಾಗ, ಅದು ನಿನ್ನ ಪ್ರಭುವಿನ ಕಡೆಗೆ ಹೊರಡುವ ದಿನವಾಗಿರುವುದು. ಆದರೆ ಅವನು ಸತ್ಯವೆಂದು ಅಂಗೀಕರಿಸಲೂ ಇಲ್ಲ, ನಮಾಜ್ ನಿರ್ವಹಿಸಲೂ ಇಲ್ಲ. ನಿಜವಾಗಿ ಅವನು ಸುಳ್ಳಾಗಿಸಿದನು ಮತ್ತು ವಿಮುಖನಾದನು. ತರುವಾಯ ಸೆಟೆದುಕೊಂಡು ತನ್ನ ಮನೆಯವರ ಕಡೆಗೆ ನಡೆದು ಬಿಟ್ಟನು. ಈ ವರ್ತನೆ ನಿನಗೆ ತಕ್ಕುದಾಗಿಯೇ ಇದೆ ಮತ್ತು ಇದು ನಿನಗೆ ಭೂಷಣವಾಗಿದೆ. ಹೌದು, ಈ ವರ್ತನೆ ನಿನಗೆ ತಕ್ಕುದಾಗಿಯೇ ಇದೆ ಮತ್ತು ಇದು ನಿನಗೆ ಭೂಷಣವಾಗಿದೆ. ಮಾನವನು ತನ್ನನ್ನು ಸುಮ್ಮನೆ ಬಿಟ್ಟು ಬಿಡಲಾಗುವುದೆಂದು ಭಾವಿಸಿಕೊಂಡಿರುವನೆ. ಅವನು ತಾಯಿಯ ಗರ್ಭದೊಳಗೆ ಸುರಿಸಲ್ಪಡುವಂತಹ ಒಂದು ತುಚ್ಚ ವೀರ್ಯ ಬಿಂದುವಾಗಿರಲಿಲ್ಲವೇ? ತರುವಾಯ ಅವನು ಒಂದು ಪಿಂಡವಾದನು, ಅನಂತರ ಅಲ್ಲಾಹನು ಅವನ ಶರೀರವನ್ನು ನಿರ್ಮಿಸಿದನು ಮತ್ತು ಅವನ ಅಂಗಾಂಗಗಳನ್ನು ರೂಪಿಸಿದನು. ಆ ಬಳಿಕ ಅದರಿಂದ ಪುರುಷ ಮತ್ತು ಸ್ತ್ರೀಯ ಎರಡು ವರ್ಗಗಳನ್ನು ಮಾಡಿದನು. ಅಲೈಸ ಧಾಲಿಕ ಬಿಕಾದಿರಿನ್ ಅಲಾ ಅನ್ ಯುಹ್ಯಿಯಲ್ ಮೌತಾ. ಅವನು ಮೃತರನ್ನು ಪುನಃ ಜೀವಂತಗೊಳಿಸಲು ಶಕ್ತನಲ್ಲವೇ? ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಹಲ್ ಅತಾ ಅಲಲ್ ಇನ್ಸಾನಿ ಹೀನುಂ ಮಿನದ್ ದಹ್ರಿ ಲಂ ಯಕುನ್ ಶೈಅನ್ ಮಜ್ಕೂರಾ. ಮಾನವನ ಮೇಲೆ ಅವನೊಂದು ಪ್ರಸ್ತಾಪನೀಯ ವಸ್ತುವೇ ಆಗಿರದಂತಹ ಸುದೀರ್ಘ ಕಾಲವೊಂದು ಕಳೆದಿದೆಯೇ? ಇನ್ನ ಖಲಕ್ನಲ್ ಇನ್ಸಾನ ಮಿನ್ ನುಕ್ಫತಿನ್ ಅಂಶಾಜಿನ್ ನಬ್ತಲೀಹಿ ಫಜಅಲ್ನಾಹು ಸಮೀಅನ್ ಬಸೀರಾ. ನಾವು ಮಾನವನನ್ನು ಒಂದು ಸಮ್ಮಿಶ್ರ ವೀರ್ಯದಿಂದ ಸೃಷ್ಟಿಸಿದೆವು. ಅವನನ್ನು ಪರೀಕ್ಷಿಸಲಿಕ್ಕಾಗಿ ಮತ್ತು ಈ ಉದ್ದೇಶದಿಂದ ನಾವು ಅವನನ್ನು ಆಲಿಸುವವನಾಗಿ ಹಾಗೂ ವೀಕ್ಷಿಸುವವನಾಗಿ ಮಾಡಿದೆವು. ಇನ್ನ ಹದೈನಾಹು ಸಬೀಲ ಇಮ್ಮಾ ಶಾಕಿರಾನ್ ವ ಇಮ್ಮಾ ಕಫೂರಾನ್. ನಾವು ಅವನಿಗೆ ಮಾರ್ಗದರ್ಶನ ಮಾಡಿದೆವು. ಅವನು ಕೃತಜ್ಞತೆ ಸಲ್ಲಿಸುವವನಾಗಲಿ ಅಥವಾ ಕೃತಜ್ಞನಾಗಲಿ. ಇನ್ನ ಅಅ್ತದ್ನ ಲಿಲ್ ಕಾಫಿರಿನ ಸಲಾಸಿಲ ವ ಅಗ್ಲಾಲ ವ ಸಯಿರಾನ್. ಸತ್ಯ ನಿಷೇಧಿಗಳಿಗೆ ನಾವು ಸಂಕೋಲೆಗಳನ್ನು, ಕಂಠ ಕಡಗಗಳನ್ನು, ಧಗಧಗಿಸುವ ಅಗ್ನಿಯನ್ನು ಸಿದ್ಧಗೊಳಿಸಿಟ್ಟಿದ್ದೇವೆ. ಇನ್ನಲ್ ಅಬ್ರಾರ ಯಶ್ರಬೂನ ಮಿನ್ ಕಾಸಿನ್ ಕಾನ ಮಿಜಾಜುಹಾ ಕಫೂರಾ. ಸಜ್ಜನರು ಸ್ವರ್ಗದಲ್ಲಿ ಕರ್ಪೂರ ಜಲ ಮಿಶ್ರಿತ ಪಾನಪಾತ್ರೆಯಿಂದ ಕುಡಿಯುವರು. ಐನೈ ಯಶ್ರಬು ಬಿಹಾ ಇಬಾದುಲ್ಲಾಹಿ ಯುಫಜ್ಜಿರೂನಹಾ ತಫ್ಜೀರಾ. ಇದೊಂದು ಹರಿಯುತ್ತಿರುವ ಚಿಲುಮೆಯಾಗಿದ್ದು ಅದರ ನೀರಿನೊಂದಿಗೆ ಅಲ್ಲಾಹನ ದಾಸರು ಮದಿರಾಪಾನ ಮಾಡುವರು ಮತ್ತು ತಾವಿಚ್ಛಿಸಿದೆಡೆ ನಿರಾಯಾಸವಾಗಿ ಅದರ ಶಾಖೆಗಳನ್ನು ಹೊರಡಿಸುವರು. ಯೂಫೂನ ಬಿನ್ ನದ್ರಿ ವಯಖಾಫೂನ ಯೌಮನ್ ಕಾನ ಶರ್ರುಹು ಮುಸ್ತಕೀರಾ. ಇವರು ಭೂಲೋಕದಲ್ಲಿ ಹರಕೆ ಪೂರ್ತಿಗೊಳಿಸುವವರು, ಎಲ್ಲೆಲ್ಲೂ ವಿಪತ್ತೆ ಹಬ್ಬಿಕೊಂಡಿರುವ ಆ ದಿನವನ್ನು ಭಯಪಡುವವರು ಆಗಿರುವರು. ವಯುತಿಮೂನ ಅಲ್ಲಾಹ ಅಲಾ ಹುಬ್ಬಿಹಿ ಮಿಸ್ಕೀನಂ ವಯತೀಮಂ ವಅಸೀರಾ. ಮತ್ತು ಅಲ್ಲಾಹನ ಮೇಲಿನ ಪ್ರೇಮದಿಂದ ದರಿದ್ರರಿಗೂ, ಅನಾಥರಿಗೂ, ಸೆರೆಯಾಳುಗಳಿಗೂ ಊಟ ಕೊಡುತ್ತಾರೆ. ಇನ್ನಮಾ ನುತಿಮುಕುಂ ಲಿವಜ್ಹಿಲ್ಲಾಹಿ ಲಾ ನುರೀದು ಮಿನ್ಕುಂ ಜಜಾಅಂ ವಲಾ ಶುಕೂರಾ. ಮತ್ತು ಅವರೊಡನೆ ಹೇಳುತ್ತಾರೆ, ನಾವು ನಿಮಗೆ ಕೇವಲ ಅಲ್ಲಾಹನಿಗಾಗಿ ಉಣಿಸುತ್ತಿದ್ದೇವೆ. ನಾವು ನಿಮ್ಮಿಂದ ಯಾವುದೇ ಪ್ರತಿಫಲವನ್ನಾಗಲಿ ಕೃತಜ್ಞತೆಯನ್ನಾಗಲಿ ಬಯಸುವುದಿಲ್ಲ. ಇನ್ನ ನಖಾಫು ಮಿನ್ ರಬ್ಬಿನಾ ಯೌಮನ್ ಅಬೂಸನ್ ಕಂತರೀರಾ. ನಮಗಂತೂ ನಮ್ಮ ಪ್ರಭುವಿನಿಂದ ಆ ತೀವ್ರ ಕಾಠಿಣ್ಯದ ಅತ್ಯಂತ ಸುದೀರ್ಘ ದಿನದ ಭಯವಿದೆ. ಫವಕಾಹುಮುಲ್ಲಾಹು ಶರ್ರ ಧಾಲಿಕಲ್ ಯೌಮ ವಲಕ್ಕಾಹುಮ್ ನಧ್ರತನ್ ವಸುರೂರಾ. ಅಲ್ಲಾಹನು ಅವರನ್ನು ಆ ದಿನದ ಕೇಡಿನಿಂದ ರಕ್ಷಿಸುವನು ಮತ್ತು ಅವರಿಗೆ ಉಲ್ಲಾಸವನ್ನು, ಹರ್ಷವನ್ನು ನೀಡುವನು. ಮತ್ತು ಅವರ ಸಹನೆಯ ಪ್ರತಿಫಲವಾಗಿ ಅವರಿಗೆ ಸ್ವರ್ಗೋದ್ಯಾನವನ್ನು, ರೇಷ್ಮೆಯ ಉಡುಪನ್ನು ದಯಪಾಲಿಸುವನು. ಮುತ್ತಕಿಯೀನ ಫೀಹಾ ಅಲಲ್ ಅರಾಯಿಕಿ ಲಾ ಯರೌನ ಫೀಹಾ ಶಂಸಂ ವಲಾ ಜಂಹರೀರಾ. ಅಲ್ಲಿ ಅವರು ಉನ್ನತ ಪೀಠಗಳ ಮೇಲೆ ದಿಂಬುಗಳಿಗೊರಗಿ ಕುಳಿತಿರುವರು. ಅಲ್ಲಿ ಬಿಸಿಲಿನ ದಗೆಯಾಗಲಿ, ಚಳಿಯ ತೀವ್ರತೆಯಾಗಲಿ ಅವರನ್ನು ಬಾಧಿಸಲಾರದು. ವದಾನಿಯತನ್ ಅಲೈಹಿಂ ಝಿಲಾಲುಹಾ ವದುಲ್ಲಿಲತ್ ಕುತೂಫುಹಾ ತದ್ಲೀಲಾ. ಸ್ವರ್ಗೋದ್ಯಾನದ ನೆರಳು ಅವರ ಮೇಲೆ ಬಾಗಿ ಹರಡಿರುವುದು ಮತ್ತು ಯಥೇಷ್ಟವಾಗಿ ಕೊಯ್ದುಕೊಳ್ಳುವಂತೆ ಅದರ ಫಲಗಳು ಸದಾ ಅವರಿಗೆ ಎಟಕುತ್ತಿರುವುವು. ವಯುಕಾಫು ಅಲೈಹಿಂ ಬಿಆನಿಯತಿಂ ಮಿನ್ ಫಿದ್ದತಿಂ ವಅಕ್ವಾಬಿನ್ ಕಾನತ್ ಖವಾರೀರಾ. ಅವರ ಮುಂದೆ ಬೆಳ್ಳಿಯ ಪಾತ್ರೆಗಳನ್ನು, ಗಾಜಿನ ಲೋಟೆಗಳನ್ನು ಸುತ್ತು ತರಲಾಗುವುದು. ಖವಾರೀರ ಮಿನ್ ಫಿದ್ದತಿಂ ಕದ್ದರೂಹಾ ತಕ್ದೀರಾ. ಆ ಗಾಜುಗಳು ಕೂಡ ಬೆಳ್ಳಿಯ ತರದವುಗಳಾಗಿರುವು. ಅವುಗಳನ್ನು ಸ್ವರ್ಗದ ವ್ಯವಸ್ಥಾಪಕರು ಸರಿಯಾದ ಪ್ರಮಾಣದಲ್ಲಿ ತುಂಬಿಸಿರುವರು. ವಯುಸ್ಕೌನ ಫೀಹಾ ಕಾಸನ್ ಕಾನ ಮಿಜಾಜುಹಾ ಜಂಜಬೀಲಾ. ಅಲ್ಲಿ ಅವರಿಗೆ ಶುಂಠಿ ಬೆರೆತಿರುವಂತಹ ಮದಿರೆಯನ್ನು ಕುಡಿಸಲಾಗುವುದು. ಐನಾ ಫೀಹಾ ತುಸಮ್ಮಾ ಸಲ್ಸಬೀಲಾ. ಇದೊಂದು ಸ್ವರ್ಗದ ಚಿಲುಮೆಯಾಗಿದ್ದು ಇದನ್ನು ಸಲ್ಸಬೀಲ್ ಎನ್ನಲಾಗುತ್ತದೆ. ವಯತೂಫು ಅಲೈಹಿಂ ವಿಲ್ದಾನುಂ ಮುಖಲ್ಲದೂನ ಇದಾ ರಅಯ್ತಹುಂ ಹಸಿಬ್ತಹುಂ ಲುಲುಅಂ ಮನ್ಸೂರಾ. ಅವರ ಸೇವೆಗಾಗಿ ಸದಾ ಬಾಲಕರಾಗಿಯೇ ಇರುವಂತಹ ಬಾಲಕರು ಓಡಾಡುತ್ತಿರುವರು. ನೀವು ಅವರನ್ನು ಕಂಡರೆ ಹರಡಿರುವಂತಹ ಮುತ್ತುಗಳೆಂದೇ ಭಾವಿಸುವಿರಿ. ಅಲ್ಲಿ ನೀವು ಎತ್ತ ದೃಷ್ಟಿ ಹರಿಸಿದರೂ ಅನುಗ್ರಹಗಳನ್ನೇ ಕಾಣುವಿರಿ, ಮತ್ತು ಒಂದು ಬೃಹತ್ ಸಾಮ್ರಾಜ್ಯದ ಸಂಪತ್ ಸಾಮಗ್ರಿಗಳೇ ನಿಮಗೆ ಕಾಣಿಸುವು. عاليهم ثياب سندس خضر واستبرق وحلوا أساور من فضة وسقاهم ربهم شرابا طهورا. ಅವರ ಮೈಮೇಲೆ ತೆಳ್ಳಗಿನ ರೇಷ್ಮೆಯ ಹಸಿರು ಉಡುಪು ಮತ್ತು ಜರತಾರಿ ಬಟ್ಟೆಗಳಿರುವು. ಅವರಿಗೆ ಬೆಳ್ಳಿಯ ಕಂಕಣಗಳನ್ನು ತೊಡಿಸಲಾಗುವುದು, ಮತ್ತು ಅವರ ಪ್ರಭು ಅವರಿಗೆ ನಿರ್ಮಲವಾದ ಮದಿರೆಯನ್ನು ಕುಡಿಸುವನು. ಇನ್ನ ಹದ ಕಾನ ಲಕುಂ ಜಜಾಉ ವ ಕಾನ ಸಯುಕುಂ ಮಶ್ಕೂರಾ. ನಿಮಗಿರುವ ಪ್ರತಿಫಲವಿದು, ನಿಮ್ಮ ಸಾಧನೆಯು ಗೌರವಾರ್ಹವೆಂದು ಪರಿಗಣಿಸಲ್ಪಟ್ಟಿದೆ. ಇನ್ನ ನಹ್ನು ನಜ್ಜಲ್ನಾ ಅಲೈಕಲ್ ಕುರ್ಆನ ತನ್ಜೀಲಾ. ಸಂದೇಶವಾಹಕರೇ, ನಾವೇ ಈ ಕುರ್ಆನ್ ಅನ್ನು ನಿಮ್ಮ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಅವತೀರ್ಣಗೊಳಿಸಿದ್ದೇವೆ. ಫಸ್ಬಿರ್ ಲಿಹುಕ್ಮಿ ರಬ್ಬಿಕ ವಲಾ ತುತಿ ಮಿನ್ಹುಂ ಆಥಿಮನ್ ಔ ಕಫೂರಾ. ಆದುದರಿಂದ ನೀವು ನಿಮ್ಮ ಪ್ರಭುವಿನ ಅಪ್ಪಣೆಯ ವಿಷಯದಲ್ಲಿ ತಾಳ್ಮೆ ವಹಿಸಿರಿ, ಮತ್ತು ಇವರ ಪೈಕಿ ಯಾವುದೇ ಕರ್ಮಭ್ರಷ್ಟ ಅಥವಾ ಸತ್ಯನಿಷೇಧಿ ವ್ಯಕ್ತಿಯ ಮಾತನ್ನು ಅನುಸರಿಸಬೇಡಿರಿ. ಸಂಜೆ ಮುಂಜಾನೆಗಳಲ್ಲಿ ನಿಮ್ಮ ಪ್ರಭುವಿನ ನಾಮವನ್ನು ಸ್ಮರಿಸಿರಿ. ಇರುಳಲ್ಲೂ ಅವನ ಮುಂದೆ ಸಾಷ್ಟಾಂಗವೆರಗಿರಿ, ಮತ್ತು ರಾತ್ರಿಯ ದೀರ್ಘ ಸಮಯದಲ್ಲಿ ಅವನನ್ನು ಜಪಿಸುತ್ತಲಿರಿ. ಇವರಂತೂ ಶೀಘ್ರ ಪ್ರಾಪ್ತವಾಗುವ ವಸ್ತುವನ್ನು ಅರ್ಥಾತ್ ಇಹಲೋಕವನ್ನು ಪ್ರೀತಿಸುತ್ತಾರೆ, ಮತ್ತು ಮುಂದೆ ಬರಲಿರುವ ಮಹಾದಿನವನ್ನು ಕಡೆಗಣಿಸುತ್ತಾರೆ. ನಹ್ನು ಖಲಕ್ನಾಹುಂ ವಶದದ್ನಾ ಅಸ್ರಹುಂ ವಇದಾ ಶಿಅ್ನಾ ಬದ್ದಲ್ನಾ ಅಂಥಾಲಹುಂ ತಬ್ದೀಲಾ. ನಾವೇ ಇವರನ್ನು ಸೃಷ್ಟಿಸಿರುತ್ತೇವೆ, ಮತ್ತು ಇವರ ಸಂದುಗಳನ್ನು ಬಲಾಢ್ಯಗೊಳಿಸಿದ್ದೇವೆ. ನಾವಿಚ್ಛಿಸಿದಾಗ ಇವರ ರೂಪಗಳನ್ನು ಬದಲಿಸಿ ಬಿಡಬಲ್ಲೆವು. ಇನ್ನ ಹಾದಿಹಿ ತದ್ಕಿರಹ್ فَمَنْ شَاءَ اتَّخَذَ إِلَىٰ رَبِّهِ سَبِيلًا. ಇದೊಂದು ಬೋಧನೆಯಾಗಿದೆ, ಇನ್ನು ಇಷ್ಟವುಳ್ಳವನು ತನ್ನ ಪ್ರಭುವಿನ ಕಡೆಗೆ ಹೋಗುವ ಮಾರ್ಗವನ್ನು ಅನುಸರಿಸಲಿ. وَمَا تَشَاءُونَ إِلَّا أَنْ يَشَاءَ اللَّهُ إِنَّ اللَّهَ كَانَ عَلِيمًا حَكِيمًا. ಮತ್ತು ಅಲ್ಲಾಹನು ಇಚ್ಛಿಸುವ ತನಕ ನೀವು ಇಚ್ಛಿಸುವುದರಿಂದ ಏನೂ ನಡೆಯದು. ಖಂಡಿತವಾಗಿಯೂ ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಯುದ್ಖಿಲು ಮನ್ ಯಶಾಉ ಫೀ ರಹ್ಮತಿಹಿ ವಲ್ಲಾಲಿಮೀನ ಅಅದ್ದ ಲಹುಮ್ ಅಜಾಬನ್ ಅಲೀಮಾ. ಅವನು ತಾನಿಚ್ಛಿಸಿದವರನ್ನು ತನ್ನ ಕೃಪಾಶ್ರಯದಲ್ಲಿ ಸೇರಿಸಿಕೊಳ್ಳುತ್ತಾನೆ, ಮತ್ತು ಅಕ್ರಮಿಗಳಿಗಾಗಿ ಅವನು ವೇದನಾಯುಕ್ತ ಯಾತನೆಯನ್ನು ಸಿದ್ಧಗೊಳಿಸಿ ಇಟ್ಟಿರುತ್ತಾನೆ. بسم الله الرحمن الرحيم ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. والمرسلات عرفا فالعاصفات عصفا والناشرات نشرا فالفارقات فرقا فالملقيات ذكرا عذرا او نذرا. ಒಂದರ ಹಿಂದೆ ಒಂದರಂತೆ ಕಳುಹಿಸಲ್ಪಡುವ ಮಾರುತ, ಬಳಿಕ ಬಿರುಗಾಳಿಯ ವೇಗದಲ್ಲಿ ಬೀಸುವ ಮತ್ತು ಮೋಡಗಳನ್ನು ಎತ್ತಿಕೊಂಡು ಹರಡುವ, ಬಳಿಕ ಅವುಗಳನ್ನು ಸೀಳಿ ಬೇರ್ಪಡಿಸುವ, ಆಗ ನೆಪದ ರೂಪದಲ್ಲಾಗಲಿ ಅಥವಾ ಎಚ್ಚರಿಕೆಯ ರೂಪದಲ್ಲಾಗಲಿ ಹೃದಯಗಳಲ್ಲಿ ದೇವಸ್ಮರಣೆಯನ್ನು ಮೂಡಿಸುವವುಗಳಾಣೆ. ನಿಮಗೆ ವಾಗ್ದಾನ ಮಾಡಲಾಗುತ್ತಿರುವ ಘಟನೆಯು ಖಂಡಿತವಾಗಿಯೂ ಸಂಭವಿಸಲಿದೆ. ಇನ್ನು ನಕ್ಷತ್ರಗಳು ಕಳೆಗುಂದಿ ಹೋಗುವಾಗ, ಮತ್ತು ಆಕಾಶವು ಸೀಳಲ್ಪಡುವಾಗ, ಮತ್ತು ಪರ್ವತಗಳು ಹಿಂಜಲ್ಪಡುವಾಗ, ಉಕ್ಕಿತತ್ಲಿ ಅಯ್ಯೌಮಿನ್ ಉಜ್ಜಿಲತ್ಲಿ ಯೌಮಿಲ್ ಫಸ್ಲ್ ಮತ್ತು ಪ್ರವಾದಿಗಳು ಹಾಜರಾಗುವ ಸಮಯ ಸನ್ನಿಹಿತವಾಗುವಾಗ ಆ ದಿನ ಆ ಘಟನೆ ಸಂಭವಿಸಿಬಿಡುವುದು. ಈ ಕಾರ್ಯವನ್ನು ಯಾವ ದಿನಕ್ಕಾಗಿ ಮುಂದೂಡಲಾಗಿದೆ? ತೀರ್ಮಾನದ ದಿನಕ್ಕಾಗಿ. ಆ ತೀರ್ಮಾನದ ದಿನವೇನೆಂಬುದು ನಿಮಗೇನು ಗೊತ್ತು? ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಅಲಂ ನುಹ್ಲಿಕಿಲ್ ಔವಲೀನ್, ನಾವು ಹಿಂದಿನವರನ್ನು ನಾಶಗೊಳಿಸಲಿಲ್ಲವೇ? ಥುಮ್ಮ ನುತ್ಬಿಉಹುಮುಲ್ ಆಖಿರೀನ್, ಆ ಬಳಿಕ ಅನಂತರದವರನ್ನು ನಾವು ಅದರ ಹಿಂದೆಯೇ ಕಳುಹಿಸುವೆವು. ಕದಾಲಿಕ ನಫಅಲು ಬಿಲ್ ಮುಜ್ರಿಮೀನ್, ನಾವು ಅಪರಾಧಿಗಳೊಂದಿಗೆ ಹೀಗೆಯೇ ವ್ಯವಹರಿಸುತ್ತೇವೆ. ವೈಲುಯ್ ಯೌಮಇದಿಲ್ ಲಿಲ್ ಮುಕದ್ದಿಬೀನ್, ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಅಲಂ ನಖ್ಲುಕ್ಕುಂ ಮಿನ್ ಮಾಇನ್ ಮಹೀನ್, ನಾವು ನಿಮ್ಮನ್ನು ಒಂದು ತುಚ್ಛ ದ್ರವದಿಂದ ಸೃಷ್ಟಿಸಲಿಲ್ಲವೇ? ಫಜಅಲ್ನಾಹು ಫೀ ಕರಾರಿನ್ ಮಕೀನ್, ಮತ್ತು ಅದನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ಇರಿಸಲಿಲ್ಲವೇ? ಇಲಾ ಖದರಿನ್ ಮಅಲೂಮ್, ಒಂದು ನಿಶ್ಚಿತ ಕಾಲಾವಧಿಯವರೆಗೆ. ಫಖದರ್ನಾ ಫನಿಅಮಲ್ ಖಾದಿರೂನ್, ನೋಡಿರಿ, ನಾವು ಹಾಗೆ ಮಾಡಲು ಸಮರ್ಥರಾಗಿದ್ದೆವು, ಆದುದರಿಂದ ನಾವು ಅತ್ಯುತ್ತಮ ಸಾಮರ್ಥ್ಯವುಳ್ಳವರಾಗಿದ್ದೇವೆ. ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ನಾವು ಭೂಮಿಯನ್ನು ಶೇಖರಿಸಿಡುವಂತಹದ್ದಾಗಿ ಮಾಡಲಿಲ್ಲವೇ? ಜೀವಂತವಿರುವವರಿಗಾಗಿಯೂ ಮೃತರಿಗಾಗಿಯೂ. ವಜಅಲ್ನಾ ಫೀಹಾ ರವಾಸಿಯ ಶಾಮಿಖಾತಿಯೂ ವಅಸ್ಕೈನಾಕುಂ ಮಾಅನ್ ಫುರಾತಾ, ಮತ್ತು ಅದರಲ್ಲಿ ಉನ್ನತೋನ್ನತ ಪರ್ವತಗಳನ್ನು ಸ್ಥಿರವಾಗಿ ಇರಿಸಲಿಲ್ಲವೇ? ಮತ್ತು ನಿಮಗೆ ಸಿಹಿ ನೀರನ್ನು ಕುಡಿಸಲಿಲ್ಲವೇ? ವೈಲುಯ್ಯೌಮಇದಿಲ್ಲಿಲ್ಮುಕದ್ದಿಬೀನ್, ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಇನ್ತಲಿಕೂ ಇಲಾ ಮಾ ಕುಂತುಂ ಬಿಹಿ ತುಕದ್ದಿಬೂನ್, ಈಗ ನೀವು ಯಾವುದನ್ನು ಸುಳ್ಳೆಂದು ಹೇಳುತ್ತಿದ್ದೀರೋ ಅದರೆಡೆಗೆ ನಡೆಯಿರಿ. ಇನ್ತಲಿಕೂ ಇಲಾ ಧಿಲ್ಲಿನ್ ಧಿ ಥಲಾಥಿ ಶ್ವಾಬ್, ಮೂರು ಕವಲುಗಳುಳ್ಳ ನೆರಳಿನ ಕಡೆಗೆ ನಡೆಯಿರಿ. ಲಾ ಧಲೀಲಿನ್ ವಲಾ ಯುಗ್ನಿ ಮಿನಲ್ ಲಹಬ್, ಅದು ತಂಪೊದಗಿಸುವಂತಹದು ಅಲ್ಲ, ಅಗ್ನಿಜ್ವಾಲೆಯಿಂದ ರಕ್ಷಿಸುವಂತಹದು ಅಲ್ಲ. ಇನ್ನಹಾ ತಗ್ನಿ ಬಿಶರರಿನ್ ಕಲ್ ಕಸ್ರ್, ಆ ಬೆಂಕಿಯು ದೊಡ್ಡ ದೊಡ್ಡ ಭವನದಂತಹ ಕಿಡಿಗಳನ್ನು ಉಗುಳುವುದು. ಕಅನ್ನಹು ಜಿಮಾಲತುನ್ ಸುಫ್ರ್, ಅವು ಜಿಗಿಯುತ್ತಿರುವ ಹಳದಿ ಒಂಟೆಗಳೋ ಎಂಬಂತಿರುವು. ವೈಲುಯ್ ಯೌಮಇದಿಲ್ ಲಿಲ್ ಮುಕದ್ದಿಬೀನ್, ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಹಾದಾ ಯೌಮು ಲಾ ಯಂತಿಕೂನ್, ಅದು ಅವರೇನು ಮಾತನಾಡದ ದಿನವಾಗಿರುವುದು. ವಲಾ ಯುಅ್ಜನು ಲಹುಂ ಫಯಅ್ತಬಿರೂನ್, ಮತ್ತು ಅವರಿಗೆ ಅಂದು ನೆಪಗಳನ್ನೊಡ್ಡುವ ಅನುಮತಿಯನ್ನೂ ನೀಡಲಾಗದು. ವೈಲುಯ್ ಯೌಮಇದಿಲ್ ಲಿಲ್ ಮುಕದ್ದಿಬೀನ್, ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಹಾದಾ ಯೌಮುಲ್ ಫಸ್ಲಿ ಜಮಅ್ನಾಕುಂ ವಲ್ ಔವಲೀನ್, ಇದು ತೀರ್ಪಿನ ದಿನ, ನಾವು ನಿಮ್ಮನ್ನು ನಿಮ್ಮ ಪೂರ್ವಜರನ್ನು ಒಟ್ಟುಗೂಡಿಸಿಬಿಟ್ಟಿದ್ದೇವೆ. ಫಇನ್ ಕಾನ ಲಕುಂ ಕೈದುಂ ಫಕೀದೂನ್, ಈಗ ನಿಮಗೆ ಸಾಧ್ಯವಿದ್ದರೆ ನನ್ನ ವಿರುದ್ಧ ಏನಾದರೂ ಕುತಂತ್ರ ನಡೆಸಿ ನೋಡಿರಿ. ವೈಲುಯ್ ಯೌಮಇದಿಲ್ ಲಿಲ್ ಮುಕದ್ದಿಬೀನ್, ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಇನ್ನಲ್ ಮುತ್ತಕೀನ ಫೀ ಝಿಲಾಲಿನ್ ವಅಯೂನ್, ಧರ್ಮನಿಷ್ಠರು ಇಂದು ನೆರಳುಗಳಲ್ಲೂ ಚಿಲುಮೆಗಳಲ್ಲೂ ಇದ್ದಾರೆ. ವಫವಾಕಿಹ ಮಿಮ್ಮಾ ಯಶ್ತಹೂನ್, ಮತ್ತು ಅವರು ಇಷ್ಟಪಡುವ ಫಲಗಳು ಅವರಿಗಾಗಿ ಸಿದ್ಧವಾಗಿವೆ. ಕುಲು ವಶ್ರಬೂ ಹನೀಅನ್ ಬಿಮಾ ಕುಂತುಂ ತಅಮಲೂನ್, ನೀವು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ತಿನ್ನಿರಿ ಮತ್ತು ಕುಡಿಯಿರಿ. ಇನ್ನ ಕದಾಲಿಕ ನಜ್ಜಿಲ್ ಮುಹ್ಸಿನೀನ್, ನಾವು ಸಜ್ಜನರಿಗೆ ಇಂತಹದೇ ಸತ್ಫಲವನ್ನು ನೀಡುತ್ತೇವೆ. ವೈಲುಯ್ ಯೌಮಇದಿಲ್ ಲಿಲ್ ಮುಕದ್ದಿಬೀನ್, ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಕುಲು ವತಮತ್ತಉ ಕಲೀಲನ್ ಇನ್ನಕುಂ ಮುಜ್ರಿಮೂನ್, ತಿನ್ನಿರಿ ಮತ್ತು ಅನುಭೋಗಿಸಿರಿ ಕೆಲವು ದಿನ ಮಾತ್ರ, ವಾಸ್ತವದಲ್ಲಿ ನೀವು ಅಪರಾಧಿಗಳಾಗಿದ್ದೀರಿ. ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಇವರೊಡನೆ ಅಲ್ಲಾಹನ ಮುಂದೆ ತಲೆಬಾಗಿರಿ ಎಂದಾಗ ಇವರು ತಲೆಬಾಗುವುದಿಲ್ಲ. ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಇನ್ನು ಕುರ್ಆನಿನ ಅನಂತರ ಇನ್ನಾವ ವಚನದ ಮೇಲೆ ತಾನೇ ಇವರು ವಿಶ್ವಾಸವಿರಿಸುವರು.